ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಹಮ್ ಬೋಲ್ ರಹೇ ತೇರೆ ಬೀಜೂ ಕಾ ಕುತಲಾ ಬೋಲ್ ರಹೇ ಪಕ್ಷಿಯೋ ಸೇ ತೋ ಹಮ್ ಖೇತ್ ಕೋ ಬಚಾ ಲೇತೆ ಹೈ ಪರ್ ಇನ್ ಘಾತಕ ರಸಾಯನೋ ಸೇ ಕೈಸೆ ಬಚಾಏ ಮತಲಬ್ ದೇಖ್ ಬೇಟಾ ತೂ ಜೋ ಯೇ ಅಂಧಾಧುಂಧ ರಸಾಯನ ಮಿಲಾತಾ ಹೈ ನಾ ಮಿಟ್ಟಿ ಕಿ ಸೆಹತ್ ಬಿಗಡನೆ ಲಗಿ ಹೈ ಔರ್ ಜಬ್ ಮಾಟಿ ಹೀ ಕಮಜೋರ್ ಪಡ್ ಜಾಯೇಗಿ ತೋ ಉಪಜ್ ಕೈಸೆ ಸೆಹತ್ಮಂದ್ ಹೋಗಿ ಅರೆ ಪಹಲೆ ಐಸಾ ನಹೀ ಥಾ ಪೂಛ್ನಾ ಅಪ್ನೇ ಬಡೇ ಬುಜುರ್ಗೋ ಸೇ ಕೈಸೆ ಫಸಲ್ ಲಹಲಾತಿ ಥೀ ಶುದ್ಧತಾ ಝಲಕ್ತಿ ಥೀ ಮಾಟಿ ಭೀ ತಂದುರುಸ್ತ ಥೀ ಔರ್ ಲೋಗ್ ಪಹಲಿ ವಾಲಿ ಬಾತ್ ಕಹಾ ಪರಮ ತೋ ಸಭೀ ಡಾಲೇ ಸಬ್ ನಹೀ ಆಜ್ ಭೀ ಲಾಖೋ ಜಾಗರೂಕ ಕಿಸಾನ್ ಪರಂಪರಾಗತ ವಿಧಿ ಸೇ ಫಸಲ್ ಉಗಾ ರಹೇ ಪರ್ಚಾ ಕಮ್ ಔರ್ ಉಪಜ್ ಕಿ ಕೀಮತ್ ಭೀ ಬೆಹತರ್ ಪಾ ರಹೇ ಸಚ್ ರೇ ಬೇಟೆ ಎಕ್ಸ್ಪೀರಿಯನ್ಸ್ ಸೇ ಬತಾ ರಹೇ ಹೈ ಧೂಪ್ ಮೇ ಬಾಲ್ ಸಮೇತ್ ನಹೀ ಕಿಯೇ ಹೈ ಠೀಕ್ ಹೈ ಭಾಯಿ ಮೈ ಭೀ ಆಜ್ ಸೇ ಭೀ ಖೇತಿ ಶುರು ಕರೂಂಗಾ ಮಾಟಿ ಸೇ ಪ್ರೇಮ್ ಕಿ ಪರಂಪರಾ ಹೈ ಪರಂಪರಾಗತ ಖೇತಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಯೋಗ ಯೋಗಾಸನ ಮತ್ತು ಧ್ಯಾನದ ಮಹತ್ವ ಈ ಕುರಿತು ಜಿಲ್ಲಾ ಸಂಚಾಲಕರು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿದ್ಯಾಲಯ ಕಾರವಾರದ ಬಿಕೆ ಕವಿತಾ ಅವರೊಡನೆ ಸಂದರ್ಶನ ಕೇಳುವಿರಿ. ಆತ್ಮೀಯ ಕೇಳುಗರೇ, ಮನೋದೈಹಿಕ ರೋಗಗಳ ಬಗ್ಗೆ ಇತ್ತೀಚೆಗೆ ಹೆಚ್ಚು ಹೆಚ್ಚು ಕೇಳಿ ಬರ್ತಾ ಇದೆ. ಈ ಮಾನಸಿಕ ಅಸ್ಥಿರತೆ ಮತ್ತು ಆರೋಗ್ಯ ಸಮಸ್ಯೆಗಳು, ಇವುಗಳಿಗೆ ಯಾವ ರೀತಿಯ ಒಂದು ಸಂಬಂಧ ಇದೆ ಹಾಗೂ ಇಂತಹ ಸಮಸ್ಯೆಗಳು ಬಾರದ ಹಾಗೆ ಅಥವಾ ಬಂದ ನಂತರ ಇದಕ್ಕೆ ಯೋಗ ಧ್ಯಾನ ಮತ್ತು ಯೋಗಾಸನದ ಮೂಲಕ ಯಾವ ರೀತಿಯ ಪರಿಹಾರವನ್ನು ಕಂಡುಕೊಳ್ಳಬಹುದು, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ವಿವರವನ್ನು ತಿಳಿಸಿಕೊಡುವುದಕ್ಕೆ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಕಾರವಾರ ಉತ್ತರ ಕನ್ನಡ ಜಿಲ್ಲಾ ಸಂಚಾಲಕರಾಗಿರುವಂತಹ ಬಿಕೆ ಕವಿತಾ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರಿಂದ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ. ನಮಸ್ಕಾರ ಕವಿತಾ ಅವರೇ. ನಮಸ್ಕಾರ ಅಣ್ಣರೇ. ಹೇಳಿ, ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡ್ತಾ ಇರುವಂತಹದ್ದು ಮಾನಸಿಕ ಏರುಪೇರು ಅಥವಾ ಒಂದು ರೀತಿಯ ಟೆನ್ಷನ್ ನ ಜೀವನ ಅಂತ ಹೇಳ್ತಾ ಇದ್ವಿ, ಇದಕ್ಕೂ ನಮ್ಮ ದೈಹಿಕ ಆರೋಗ್ಯಕ್ಕೂ ಯಾವ ರೀತಿ ಒಂದು ಸಂಬಂಧ ಇದೆ ಅಂತ ಹೇಳ್ತೀರಿ? ಮಾನಸಿಕವಾಗಿ ಅಸ್ಥಿರತೆ ಅಥವಾ ನೀವು ಹೇಳೋ ಪ್ರಕಾರ ಒತ್ತಡ, ಟೆನ್ಷನ್, ಸ್ಟ್ರೆಸ್ ಅನ್ನುವಂಥ ಶಬ್ದಗಳು ಇತ್ತೀಚೆಗೆ ನಾವು ಬಹಳ ಕೇಳಿ ಬರ್ತಾ ಇದೆ ನಮ್ಮ ಕಿವಿಗಳಿಗೆ. ಇದಕ್ಕೂ ಯೋಗ ಮತ್ತು ಯೋಗಾಸನ, ಅಂದರೆ ಧ್ಯಾನ ಮತ್ತು ಯೋಗಾಸನಕ್ಕೆ ಬಹಳ ನಿಕಟವಾದ ಸಂಬಂಧ ಇದೆ. ಸಂಬಂಧ ಅಂದರೆ ಅದರಿಂದ ನಾವು ಪರಿಹಾರವನ್ನು ಕಂಡುಕೊಳ್ಬಹುದು. ಫಸ್ಟ್ ನಾವು ಯೋಗದಿಂದ ಪ್ರಾರಂಭ ಮಾಡೋಣ. ಯೋಗ ಅಂದ ಕೂಡಲೇ ಅದಕ್ಕೆ ಇನ್ನೊಂದು ಶಬ್ದ ನಾವು ಧ್ಯಾನ ಅಂತಲೂ ಕರಿಬಹುದು. ಧ್ಯಾನ ಅಂತ ಹೇಳೋದಾದರೆ ಅದರ ಅರ್ಥ ಧಿ ಪ್ಲಸ್ ಯಾನ. ಧಿ ಅಂದರೆ ಬುದ್ಧಿ, ಬುದ್ಧಿಯ ಪ್ರಯಾಣ ಅಂತ ನಾವು ಹೇಳ್ಬೋದು. ಅಥವಾ ಯೋಗ ಅನ್ನೋ ಶಬ್ದವನ್ನು ನಾವು ನೋಡೋದಾದರೆ ಅದು ಯುಜ್ ಅನ್ನುವಂತಹ ಧಾತುವಿನಿಂದ ಬಂದಿದೆ. ಯುಜ್ ಅನ್ನುವುದರ ಅರ್ಥ ಜೋಡಿಸುವುದು, ಟು ಕನೆಕ್ಟ್. ಕನೆಕ್ಟ್ ಅನ್ನುವಾಗ ಯಾವ್ದು ಯಾವ್ದನ್ನು ಕನೆಕ್ಟ್ ಮಾಡಬೇಕು ಅನ್ನುವಂಥ ಪ್ರಶ್ನೆ ಬರುತ್ತೆ. ಯೋಗಾಸನ ಇರಲಿ, ಯೋಗ ಇರಲಿ, ಇದಕ್ಕೆ ದೇಹ ಮತ್ತು ಮನಸ್ಸು ಕನೆಕ್ಟ್ ಆಗಬೇಕು. ಅದರಲ್ಲೂ ಮುಖ್ಯವಾಗಿ ಯೋಗ ಅನ್ನೋ ಶಬ್ದದಲ್ಲಿ ನಾವು ಪರ್ಟಿಕ್ಯುಲರ್ ಹೋದಾಗ, ಅದಕ್ಕೆ ನಿಖರವಾಗಿ ನಾವು ಹುಡುಕ್ತಾ ಹೋದಾಗ, ವೈಯಕ್ತಿಕ ಪ್ರಜ್ಞೆ ಮತ್ತು ವಿಶ್ವ ಪ್ರಜ್ಞೆಯನ್ನು ಜೋಡಿಸುವಂತಹ ಒಂದು ಮಾರ್ಗ ಅಂತ ಹೇಳಿ ಹೇಳ್ಬೋದು. ದೇಹ ಮನಸ್ಸು ಅನ್ನುವಾಗ ಮನಸ್ಸನ್ನ ಮತ್ತು ಇಂದ್ರಿಯಗಳನ್ನು ನಿಯಂತ್ರಿಸಿ ಅದನ್ನ ಒಂದು ನಿರ್ದಿಷ್ಟ ಗುರಿಯೆಡೆಗೆ ತಗೊಂಡು ಹೋಗೋದು, ಸಾಧನೆಯೆಡೆಗೆ ನಿರ್ದೇಶಿಸೋದು ಅಂತ ಅರ್ಥ. ದೇಹ ಮತ್ತು ಮನಸ್ಸನ್ನ ಆ ರೀತಿ ಜೋಡಿಸ್ತೀವಿ. ಅದೇ ರೀತಿ ವೈಯಕ್ತಿಕ ಪ್ರಜ್ಞೆ ಮತ್ತು ವಿಶ್ವ ಪ್ರಜ್ಞೆ ಅಂತ ಬಂದಾಗ, ವಿಶ್ವ ಏಕತೆಗಾಗಿ ಮತ್ತು ವಿಶ್ವಾಸಕ್ಕಾಗಿ ಧ್ಯಾನ ಈ ವರ್ಷದ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಈ ವರ್ಷದ ಥೀಮ್ ಆಗಿ ನಾವು ಅದನ್ನು ತಗೊಂಡಿದ್ದೀವಿ. ಈ ಇಡೀ ವರ್ಷದ ಎಲ್ಲ ಕಾರ್ಯಕ್ರಮಗಳನ್ನ ಈ ಒಂದು ಥೀಮಿನ ಅಡಿಯಲ್ಲಿ ನಾವು ಮಾಡ್ತೀವಿ. ಮೆಡಿಟೇಷನ್ ಫಾರ್ ವರ್ಲ್ಡ್ ಯೂನಿಟಿ ಅಂಡ್ ಟ್ರಸ್ಟ್. ಟ್ರಸ್ಟ್ ಮತ್ತೆ ಯೂನಿಟಿ, ಇದು ಒಂದು ಕುಟುಂಬಕ್ಕೂ ಬೇಕು, ವಿಶ್ವಕ್ಕೂ ಬೇಕು. ಅದು ಕೇವಲ ಒಂದು ವೈಯಕ್ತಿಕವಾಗಿ ಸಂಬಂಧಪಟ್ಟಿದ್ದಲ್ಲ, ವಿಶ್ವದಲ್ಲಿನೂ ಅದು ಬೇಕು. ಏಕತೆ ಯಾಕೆ ಬೇಕು ಅಂತ ನಾವು ನೋಡ್ತಾ ಹೋದಾಗ, ಏಕತೆ ಇರಲೇಬೇಕು ನಮಗೆ. ಯಾಕೆ ಅಂದ್ರೆ ನಾವೆಲ್ಲರೂ ಒಬ್ಬ ತಂದೆಯ, ಒಬ್ಬ ಪರಮಾತ್ಮನ ಮಕ್ಕಳು ನಾವೆಲ್ಲರೂ. ಆಧ್ಯಾತ್ಮಿಕ ಚಿಂತನೆಯಲ್ಲಿ ನಾವು ನೋಡ್ತಾ ಹೋದ್ರೆ, ನಾವೆಲ್ಲ ಜೀವಾತ್ಮರು ಅಂತ ಏನ್ ಕರೆಸ್ಕೊಳ್ತೀವಿ, ನಾವೆಲ್ಲ ಒಬ್ಬ ಪರಮಾತ್ಮನ ಮಕ್ಕಳು. ಅಂದ್ರೆ ನಮ್ಗೆಲ್ಲರಿಗೂ ಒಬ್ಬನೇ ತಂದೆ. ಅದಕ್ಕಾಗಿ ಈ ಇದಕ್ಕೂ ಧ್ಯಾನಕ್ಕೂ ಏನ್ ಸಂಬಂಧ ಅಂತ ನೀವು ಕೇಳೋದಾದ್ರೆ, ಆತ್ಮನಿಗೆ ಜೀವಾತ್ಮನಿಗೂ ಯಾವುದು ಜಾತಿ ವರ್ಣ ಲಿಂಗ ಪ್ರಾಂತ್ಯ ಭೇದ ಇಲ್ಲ, ಹಾಗೆ ಪರಮಾತ್ಮನಿಗೂ ಇದು ಯಾವುದೂ ಭೇದ ಭಾವ ಇಲ್ಲ. ಮೆಡಿಟೇಷನ್ ಅಂದ್ರೆ ದ ಕನೆಕ್ಷನ್ ಬಿಟ್ವೀನ್ ಸೋಲ್ ಅಂಡ್ ಸುಪ್ರೀಂ ಸೋಲ್, ಅಂದ್ರೆ ಆತ್ಮನಿಗೂ ಪರಮಾತ್ಮನಿಗೂ ನಡುವಿನ ಒಂದು ಅವಿನಾಭಾವ ಸಂಬಂಧವನ್ನ ನಾವು ಮೆಡಿಟೇಷನ್ ಅಂತ ಕರಿತೀವಿ. ಯಾಕೆ ಈ ಸಂಬಂಧ ಬೇಕು ಅಂತನ್ನುವಾಗ, ಪರಮಾತ್ಮ ಎಲ್ಲ ಗುಣಶಕ್ತಿಗಳ ಸಾಗರ. ಆ ಎಲ್ಲ ಗುಣಶಕ್ತಿಗಳ ಸಾಗರ ಆಗಿರುವಂತಹ ಪರಮಾತ್ಮನ ಜೊತೆಗೆ ನಾವು ನನ್ನನ್ನು ಜೋಡಿಸ್ಕೊಳ್ಬೇಕು, ದ ಕನೆಕ್ಷನ್. ಅದು ಯೋಗ ಹೇಳ್ಕೊಡುದು, ಆತ್ಮನ ಕನೆಕ್ಷನ್ ಪರಮಾತ್ಮನ ಜೊತೆಗೆ. ಯಾಕೆ ಅಂದ್ರೆ ಯಾವಾಗ್ಲೂ ಹೇಳ್ತೀವಿ, ಎನರ್ಜಿ ಆಲ್ವೇಸ್ ಫ್ಲೋಸ್ ಫ್ರಮ್ ಹೈಯರ್ ಪೊಟೆನ್ಶಿಯಲ್ ಟು ಲೋಯರ್ ಪೊಟೆನ್ಶಿಯಲ್. ಯಾವಾಗ್ಲೂ ಶಕ್ತಿ ಉನ್ನತ ಸ್ತರದಿಂದ ಹಿಡಿದು ಕೆಳ ಸ್ತರದ ಕಡೆಗೆ ಹರಿದು ಬರ್ತಾ ಇರುತ್ತೆ. ಪರಮಾತ್ಮ ಎಲ್ಲ ಗುಣಶಕ್ತಿಗಳ ಸಾಗರ ಅನ್ನುವಾಗ, ಆತ್ಮನಿಗೆ ಶಕ್ತಿ ತುಂಬುವಂತಹ ಕರ್ತವ್ಯವನ್ನ ಪರಮಾತ್ಮ ಮಾಡ್ತಾರೆ. ಹಾಗಾಗಿ ನಾವು ಕೇಳಿದೀವಿ ಮಹಾ ಉಪನಿಷತ್ ಅಥವಾ ಹಿತೋಪದೇಶದ ಒಂದು ಶ್ಲೋಕವನ್ನು ನಾವು ನೋಡಬಹುದು. ಅಯಂ ನಿಜಃ ಪರೋವೇತಿ ಗಣನಾ ಲಘುಚೇತಸಾಂ ಉದಾರ ಚರಿತಾನಂತೂ ವಸುಧೈವ ಕುಟುಂಬಕಂ. ಯಾರು ಉದಾರ ಚಿತ್ತದಿಂದ ಈ ವಿಶ್ವವನ್ನ ನೋಡ್ತಾರೋ ಅವರಿಗೆ ಈ ವಸುಧೆನೇ ಒಂದು ಕುಟುಂಬ. ಇಲ್ಲಿ ಇದರ ಮೇಲಿರುವವರೆಲ್ಲರೂ ನಾವು ಒಂದೇ ಫ್ಯಾಮಿಲಿಯವರು, ಒಂದೇ ಕುಟುಂಬದವರು ಅಂತ ಅನಿಸ್ತಾರೆ. ಅದೇ ನ್ಯಾರೋ ಮೈಂಡೆಡ್ ಅಂತ ಹೇಳ್ತೀವಿ, ಯಾರು ಬಹಳ ಸಂಕುಚಿತ ಮನೋಭಾವನೆ ಉಳ್ಳವರಿರ್ತಾರೋ ಅವರಿಗೆ ಇದು ನಂದು, ಇದು ನಂದಲ್ಲ, ಇದು ಅವರದ್ದು ಅನ್ನುವಂತಹ ಭಾವನೆ, ಅಂದ್ರೆ ಭೇದ ಭಾವ ಬರುತ್ತೆ. ಯಾವಾಗ ಧ್ಯಾನ ಮತ್ತು ಯೋಗದ ಅಭ್ಯಾಸವನ್ನ ನಾವು ಮಾಡ್ತಾ ಹೋಗ್ತೀವಿ, ಇದು ನಾನು ನನ್ನದು ಅನ್ನುವಂತ, ನಾನು ಅನ್ನುವಂತ ಅಹಂಕಾರ, ನನ್ನದು ಅನ್ನುವಂತಹ ಮಮಕಾರ, ಇದೆಲ್ಲದರ ಪರದೆಯಿಂದ ಹೊರಗೆ ಬರ್ತೀವಿ. ನಮ್ಮ ಚಿತ್ತ ಔದಾರ್ಯತೆಯ ಕಡೆಗೆ ಹೋಗ್ತಾ ಹೋಗುತ್ತೆ. ಎಲ್ಲರನ್ನ ಇದೇ ದೃಷ್ಟಿಯಿಂದ ನಾವು ಕಾಣ್ತೀವಿ. ಚಿತ್ತ ಅಂತನ್ನುವಾಗ ಮನಸ್ಸಿನ ಸೂಕ್ಷ್ಮ ರೂಪವನ್ನ ನಾವು ಚಿತ್ತ ಅಂತ ಕರೆಯೋದಾದ್ರೆ, ಸಕಾರಾತ್ಮಕ ಚಿಂತನೆ, ನಾವು ಮಾಡುವಂತಹ ವಿಚಾರಗಳಲ್ಲಿ ನಾಲ್ಕು ರೀತಿಯ ವಿಚಾರಗಳನ್ನ ನಾವು ಮಾಡ್ತೀವಿ. ಸಾವಿರಾರು ವಿಚಾರಗಳನ್ನ ಒಂದು ದಿನಕ್ಕೆ ನಾವು ಸೃಷ್ಟಿ ಮಾಡ್ತೀವಿ, ಅಂದ್ರೆ ಮನಸ್ಸು ಸಾವಿರಾರು ವಿಚಾರಗಳನ್ನ ಸೃಷ್ಟಿ ಮಾಡ್ತಾ, ಅದರಲ್ಲಿ ಸಕಾರಾತ್ಮಕ ಚಿಂತನೆ, ನಕಾರಾತ್ಮಕ ಚಿಂತನೆ, ಅವಶ್ಯಕ ಚಿಂತನೆ ಮತ್ತು ಅನಾವಶ್ಯಕ ಚಿಂತನೆ, ಇಷ್ಟೆಲ್ಲ ಚಿಂತನೆಗಳನ್ನು ಸೃಷ್ಟಿಸೋದು ನಾನೇ. ಆದ್ರೆ ಸಕಾರಾತ್ಮಕ ಚಿಂತನೆ ಮತ್ತು ಅವಶ್ಯಕ ಚಿಂತನೆಗಳನ್ನ ಮಾಡೋದ್ರಿಂದ ಮನಸ್ಸಿನ ಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ. ಯಾಕೆಂದ್ರೆ ನಾವಿವತ್ತು ಮಾನಸಿಕ ಅಸ್ಥಿರತೆಯ ಬಗ್ಗೆ ಮಾತಾಡ್ತಾ ಇದ್ದೀವಲ್ಲ, ಮನಸ್ಸಿನ ಶಕ್ತಿ ಹೆಚ್ಚಾಗೋದು ಸಕಾರಾತ್ಮಕ ಚಿಂತನೆ ಮತ್ತು ಅವಶ್ಯಕ ಚಿಂತನೆಗಳಿಂದ. ಹಾಗಾದ್ರೆ ಮನಸ್ಸಿನ ಶಕ್ತಿ ಎಲ್ಲಿಂದ ಸೋರ್ ಹೋಗ್ತಾ ಇದೆ? ನಕಾರಾತ್ಮಕ ಚಿಂತನೆ ಮತ್ತು ಅನಾವಶ್ಯಕ ಚಿಂತನೆ, ಇವುಗಳಿಂದ ಮನಸ್ಸಿನ ಶಕ್ತಿ ನಿರಂತರವಾಗಿ ಸೋರಿ ಹೋಗ್ತಾ ಇದೆ. ಇದ್ರ ಕಡೆ ನಮ್ಗೆ ಅಟೆನ್ಷನ್ ಇಲ್ಲ, ನಾವು ಇದ್ರ ಕಡೆ ಗಮನ ಕೊಡ್ತಾ ಇಲ್ಲ. ಹಾಗಾಗಿ ಒಂದು ಕಡೆ ಸೋರ್ಸ್, ಎಲ್ಲಾ ಸಕಾರಾತ್ಮಕತೆಯ ಸೋರ್ಸ್ ಆದಂತಹ ಪರಮಾತ್ಮನ ಕನೆಕ್ಷನ್ ನನಗಿಲ್ಲ, ಮತ್ತೆ ಆ ಪಾಸಿಟಿವ್ ಏನ್ ಸಕಾರಾತ್ಮಕ ಚಿಂತನೆ ಮತ್ತು ಅವಶ್ಯಕ ಚಿಂತನೆ ಮಾಡೋದು ಹೇಗನ್ನೋದು ಗೊತ್ತಿಲ್ಲ, ಅದಕ್ಕೆ ಸೋರ್ಸ್ ಗೊತ್ತಿಲ್ಲ. ಅದ್ರ ಜೊತೆ ಜೊತೆಗೆ ನೆಗೆಟಿವ್ ಮತ್ತು ಅನಾವಶ್ಯಕ ನಕಾರಾತ್ಮಕ ಮತ್ತು ಅನಾವಶ್ಯಕ ವಿಚಾರಗಳನ್ನೂ ಮಾಡ್ತಾ ಇದ್ದೀನಿ ಅನ್ನುವಾಗ ಒಂದ್ ಕಡೆ ಶಕ್ತಿ ಸಿಗ್ತಾ ಇಲ್ಲ, ಇನ್ನೊಂದ್ ಕಡೆ ಇರೋ ಶಕ್ತಿನೂ ವೇಸ್ಟ್ ಆಗ್ತಾ ಹೋಗ್ತಾ ಇದೆ. ಹಾಗಾಗಿ ಮಾನಸಿಕ ಅಸ್ಥಿರತೆ ಬರೋದು ಬಹಳ ಸಾಮಾನ್ಯ. ಈ ಹಂತದಲ್ಲಿ ಇನ್ನೊಂದೆರಡು ಪ್ರಶ್ನೆಗಳನ್ನ ಸೇರಿಸಬಹುದು. ಈ ಮಾನಸಿಕ ಅಸ್ಥಿರತೆಯ ಜೊತೆ ಜೊತೆಗೆ ಬರುವಂತಹದ್ದು ದೈಹಿಕ ಸಮಸ್ಯೆಗಳು ಅಥವಾ ಏರುಪೇರುಗಳು ಕೂಡ, ಇದಕ್ಕೂ ಯಾವ ರೀತಿ ಒಂದು ಸಂಬಂಧ ಇದೆ? ಹೌದು, ಅದನ್ನೇ ಮೆಡಿಕಲ್ ಲ್ಯಾಂಗ್ವೇಜ್ ನಲ್ಲಿ ಹೇಳ್ತಾರೆ ಸೈಕೋಸೊಮ್ಯಾಟಿಕ್ ಡಿಸೀಸಸ್, ಮನೋಶಾರೀರಿಕ ವ್ಯಾಧಿಗಳು ಅಂತ ಹೇಳ್ತಾರೆ. ಯಾವಾಗ್ಲೂ ಮನಸ್ಸಿನ ಪ್ರಭಾವ ಶರೀರದ ಮೇಲೆ ಆಗುತ್ತೆ. ಶರೀರ ಮನಸ್ಸು ಎರಡೂ ಒಟ್ಟೊಟ್ಟಿಗೆ ಅದು ಹೊಂದಿಕೊಂಡೇ ಜೀವನವನ್ನು ನಡೆಸಬೇಕು. ಸಕಾರಾತ್ಮಕ ಚಿಂತನೆ ಅಂತ ಹೇಳಿದಾಗ ನಾನು ಒಳ್ಳೆಯವನಂತ ನೋಡ್ತೀನಿ, ನೀವು ಒಳ್ಳೆಯವರು, ಈ ಜಗತ್ತಿನಲ್ಲಿ ಎಲ್ಲರೂ ಒಳ್ಳೆಯವರು ಅನ್ನೋ ದೃಷ್ಟಿಯಿಂದ ನಾನು ನೋಡ್ತೀನಿ. ಆ ದೃಷ್ಟಿಯಿಂದ ನೋಡ್ತೀನಲ್ಲ ಅದು ನನಗೆ ಲಾಭ. ಅವ್ರು ಒಳ್ಳೆಯವರು ಅಲ್ದಲೇ ಇರ್ಬೋದು, ಆದರೆ ಒಳ್ಳೆಯವರು ಅನ್ನೋ ದೃಷ್ಟಿಯಿಂದ ನೋಡ್ತೀನಲ್ಲ, ಆ ಒಳ್ಳೆಯವರು ಅನ್ನೋ ಚಿಂತನೆ ನನ್ನ ಮನಸ್ಸಿನಲ್ಲಿ ಬರುತ್ತಲ್ಲ ಅದು ನನಗೆ ಲಾಭ. ಲಾಭ ಏನು? ನನ್ನ ಮನಸ್ಸು ಸ್ಥಿರವಾಗಿರುತ್ತೆ, ಸ್ವಸ್ಥವಾಗಿರುತ್ತೆ. ಯಾಕೆಂದ್ರೆ ಅದನ್ನು ಕ್ರಿಯೇಟ್ ಮಾಡಿದ ನಾನೇ, ಆ ಆಲೋಚನೆಯನ್ನು ಕ್ರಿಯೇಟ್ ಮಾಡಿದ ನಾನೇ ಆಗಿರೋ ಕಾರಣ ನನ್ನ ಮನಸ್ಸು ಆರೋಗ್ಯಶಾಲಿಯಾಗಿರುತ್ತೆ. ಅದಕ್ಕೆ ಬಸವಣ್ಣನವ್ರು ಹೇಳಿದ್ರಲ್ಲ, ಇವನಾರವ ಇವನಾರವ ಇವನಾರವ ಎಂದೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಎಲ್ಲರೂ ನಮ್ಮವರು ನಮ್ಮವರಂತ ನೋಡ್ತಾ ಹೋದಾಗ ಅಲ್ಲಿ ವಿಶ್ವಾಸನೂ ಇದೆ, ಒಂದು ವಿಶ್ವದ ಏಕತೆಯ ಕಡೆಗೆ ನಾವು ಸಾಗ್ತಾ ಹೋಗ್ತೀವಿ. ಈ ರೀತಿ ಸಕಾರಾತ್ಮಕ ಚಿಂತನೆ ನಮ್ಮದಾದರೆ ಇದರಿಂದ ನಮಗೆ ನಮ್ಮ ವೃತ್ತಿ, ಆಟಿಟ್ಯೂಡ್ ಅಂತ ಏನು ಕರಿತೀವಿ, ನಮ್ಮ ವೃತ್ತಿನೂ ಸಕಾರಾತ್ಮಕತೆ ಆಗುತ್ತೆ. ಇದರಿಂದ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಆತ್ಮವಿಶ್ವಾಸ ಹೆಚ್ಚಾದರೆ ಈ ಶರೀರದ ಮೂಲಕ ನಾವು ಮಾಡುವಂಥ ಎಲ್ಲ ಕರ್ಮಗಳನ್ನು ಬಹಳ ಸರಿಯಾದ ಮಾರ್ಗದಲ್ಲಿ ಸಫಲತೆಯ ಕಡೆಗೆ ನಡೀತಾ ನಾವು ಮಾಡ್ತಾ ಹೋಗ್ತೀವಿ. ಅದರ ಬದಲಾಗಿ ಈ ಶರೀರದ ಎಲ್ಲ ಕರ್ಮೇಂದ್ರಿಯಗಳ ಮೂಲಕ ನಾವು ಮಾಡುವಂತಹ ಕರ್ಮಗಳೇನಿದೆ ಅದರಲ್ಲಿ ಕೆಲವೊಂದು ಇನ್ನೊಬ್ಬರ ಅವಗುಣವನ್ನು ನೋಡೋದು, ಅಥವಾ ಇನ್ನೊಬ್ಬರ ಜೊತೆ ನನ್ನನ್ನು ನಾನು ಹೋಲಿಕೆ ಮಾಡಿಕೊಳ್ಳೋದು, ಪರದರ್ಶನ ಮಾಡೋದು, ಪರಚಿಂತನೆ ಮಾಡೋದು, ಇವುಗಳನ್ನೆಲ್ಲ ಮಾಡಿದಾಗ ನನ್ನ ಮನಸ್ಸಿನ ಶಕ್ತಿ ಕಡಿಮೆ ಆಗುತ್ತೆ. ಮನಸ್ಸಿನ ಶಕ್ತಿ ಕಡಿಮೆ ಇದ್ದಾಗ ಆಟೋಮೆಟಿಕಲಿ ನನ್ನ ಶರೀರನೂ ಸ್ಪಂದಿಸುವ ಒಂದು ಗತಿ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಯಾವಾಗ ನಾವು ಯೋಗ, ಯೋಗಾಸನ ಇಂತಹ ಚಟುವಟಿಕೆಗಳನ್ನು ನಿರಂತರ ಅಭ್ಯಾಸದಲ್ಲಿ ತರ್ತೀವೋ ಆಗ ಸ್ವಚಿಂತನೆ, ಸ್ವದರ್ಶನ, ಪ್ರಭು ಚಿಂತನೆ ಇದರ ಬಗ್ಗೆ ನಾವು ಇದರ ಕಡೆಗೆ ನಾವು ಧ್ಯಾನಾಸಕ್ತರಾಗಿ ಹೋಗ್ತೀವಿ. ಇದರಿಂದ ಆರೋಗ್ಯದ ಕಡೆಗೆ ನೇರವಾಗಿ ಪ್ರಭಾವ ಬೀರುತ್ತೆ. ಭಗವದ್ಗೀತೆ ಅದನ್ನೇ ಹೇಳಿದೆ, ಸಮತ್ವಂ ಯೋಗ ಮುಚ್ಚತೆ ಸಮಚಿತ್ತ. ಸಮಚಿತ್ತ ಅಂತ ಯಾವ್ದು ಕರಿತೀವಿ? ಯಾವ್ಯಾವ್ದ್ರಲ್ಲಿ ಸಮಚಿತ್ತ ಬೇಕು, ಯಾವ್ದ್ರಲ್ಲಿ ನಾನು ಸಮಾನವಾಗಿ ತಗೊಳ್ಬೇಕು ಜೀವನವನ್ನ ಅಂತನ್ನುವಾಗ, ಜೀವನದಲ್ಲಿ ಸೋಲೂ ಇದೆ, ಗೆಲುವೂ ಇದೆ, ಲಾಭನೂ ಇದೆ, ನಷ್ಟನೂ ಇದೆ, ಮಾನ ಇದೆ, ಅಪಮಾನ ಇದೆ. ಎಷ್ಟೋ ಜನ ನಮ್ಗೆ ಗೌರವ ಕೊಡ್ಬೋದು, ಆದ್ರೆ ನಮ್ಗೆ ಅಪಮಾನ ಮಾಡೋರು ಜೀವನದಲ್ಲಿ ಇರ್ತಾರೆ. ಅದು ಎರಡನ್ನೂ ಸಮಾನವಾಗಿ ನಾನು ಸ್ವೀಕರಿಸಿದಾಗ ಅದಕ್ಕೆ ಹೇಳುತ್ತಾರೆ ಸಮತ್ವಂ ಯೋಗ ಮುಚ್ಚತೆ. ಯೋಗ ಮಾಡುವವನ ಸ್ಥಿತಿ, ಚಿತ್ತ ಅದು ಸಮತ್ವದ ಕಡೆ ಹೋಗ್ಬೇಕು. ಅದು ಬ್ಯಾಲೆನ್ಸ್ಡ್ ಇದ್ರೆ, ಸಮತ್ವತೆಯಲ್ಲಿ ಇದ್ರೆ, ಆ ಮನಸ್ಸು ಶರೀರದ ಮೂಲಕ ಮಾಡುವ ಎಲ್ಲ ಕರ್ಮಗಳು ಸಹ ಸರಿಯಾದ ದಾರಿಯಲ್ಲಿ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ದಾಸರು ಸಹ ಇದನ್ನೇ ಹೇಳಿದ್ದು, ಬಂದದ್ದೆಲ್ಲ ಬರಲಿ ಗೋವಿಂದನ ದಯೆ ಒಂದಿರಲಿ ಅಂತ ಹೇಳಿದ್ರು ಅವರು. ಎಲ್ಲ ಹಿರಿಯರು, ಎಲ್ಲ ಅನುಭವಿಗಳು, ಆಧ್ಯಾತ್ಮಿಕ ಚಿಂತಕರು ಹೇಳಿದ್ದು ಇದನ್ನೇ, ಮನಸ್ಸಿನ ಸ್ಥಿತಿ ಶಾರೀರಿಕ ಹಾಗೂ ಮನಸ್ಸಿನ ಆರೋಗ್ಯದ ಮೇಲೆ ನೇರವಾಗಿ ಪ್ರಭಾವ ಬೀರುತ್ತೆ. ನೀವು ಕೇಳ್ಬೋದು, ಇದೆಲ್ಲ ತಪಸ್ವಿಗಳು ಋಷಿ ಮುನಿಗಳ ಮಾತಾಯ್ತು, ನಾವೆಲ್ಲ ಜನಸಾಮಾನ್ಯರ ಕಥೆ ಏನು? ಯಾಕೆಂದ್ರೆ ಅನೇಕ ಸಂಬಂಧಗಳ ನಡುವೆ ನಾವಿರ್ತೀವಿ. ಆ ಸಂಬಂಧಗಳ ನಡುವೆ ಇದ್ದಾಗ ಬರೀ ಯೋಗ, ಯೋಗಾಸನ ಇದೇ ಮಾಡ್ಕೊಂತಿದ್ರೆ ನಮ್ಮ ಸಂಬಂಧಗಳೇನಾಗ್ಬೋದು ಅಂತ ನೀವು ಕೇಳ್ಬೋದು. ಯೋಗ ಮತ್ತು ಯೋಗಾಸನ ಇದು ಸಂಬಂಧಗಳಲ್ಲಿನ ಸಾಮರಸ್ಯತೆಯನ್ನ ಹೆಚ್ಚು ಮಾಡುತ್ತೆ ಹೊರತು ಎಂದಿಗೂ ಆ ಸಂಬಂಧವನ್ನ ಕೆಡಿಸುವ ಕೆಲಸವನ್ನ ಮಾಡುವುದಿಲ್ಲ. ಯಾಕೆ ಅಂತಂದ್ರೆ, ಸಂಬಂಧ ಅಂದ್ರೇನು ನಿಮ್ ಪ್ರಕಾರ? ಸಂಬಂಧ ಅಂದ್ರೇನು? ಸಂಬಂಧ ಅಂತಂದ್ರೆ ಒಂದ್ ರೀತಿಯ ಭಾವನಾತ್ಮಕವೇ ಅದು. ಈಗ ಕುಟುಂಬ ಅಂತ ನಾವು ಹೇಳ್ತೀವಿ, ಅಥವಾ ನಮ್ಮ ಸುತ್ತಮುತ್ತಲಿನ ಸಮಾಜ ಅಂತ ಹೇಳ್ತೀವಿ. ನಾವು ಯಾವ ರೀತಿ ಅವರಿಗೆ ಸ್ಪಂದಿಸ್ತೀವಿ, ಪ್ರತಿಸ್ಪಂದಿಸ್ತೀವಿ, ಇದನ್ನ ನೋಡಿಕೊಂಡು ಸಂಬಂಧಗಳಿರ್ತವೆ. ಸರಿ ಸರಿ, ಸ್ಪಂದನೆ ಪ್ರತಿಸ್ಪಂದನೆ, ಇಲ್ಲಿ ಒಂದು ಕೊಡೋದಿದೆ, ಒಂದು ತಗೊಳ್ಳೋದಿದೆ, ಇದೇ ಸಂಬಂಧ. ಯಾರೋ ಒಬ್ರು ನಿಮ್ಮ ಪಕ್ಕ ಬಂದು ಕೂರ್ತಾರೆ, ನೀವು ಬಸ್ಸಿನಲ್ಲಿ ಪ್ರಯಾಣ, ಟ್ರೈನ್ ಅಲ್ಲಿ ಪ್ರಯಾಣ ಮಾಡುವಾಗ ಯಾರೋ ಬಂದು ನಿಮ್ಮ ಪಕ್ಕ ಕೂರ್ತಾರೆ, ಅವ್ರನ್ನ ನೀವು ಬಂದು ಕೂತಿದ ತಕ್ಷಣ ಮಾತಾಡಿಸ್ತೀರಾ? ಇಲ್ಲ, ಅವ್ರು ಯಾರೋ ನಿಮಗೆ ಸಂಬಂಧನೇ ಇಲ್ಲ ಅದಕ್ಕೆ ನೀವು ಮಾತಾಡಿಸೋದಿಲ್ಲ. ಅದೇ ನಮ್ಮ ಫ್ಯಾಮಿಲಿಯವರು ಅಥವಾ ನಿಮ್ಗೆ ಪರಿಚಯ ಇದ್ದವರು ಯಾರಾದ್ರೂ ಇದ್ರೆ ಅವ್ರನ್ನ ಮಾತಾಡಿಸ್ತೀರಿ ನೀವು. ಅಂದ್ರೆ ಸಂಬಂಧ ಅಂತಂದ್ರೆ ಕೊಡೋದು ಮತ್ತು ತಗೊಳ್ಳೋದು. ಏನ್ ಕೊಡ್ತೀನಿ, ಏನ್ ತಗೊಳ್ತೀನಿ ಅಂತಂದ್ರೆ, ನನ್ನೊಳಗೆ ಏನಿದೆಯೋ ಅದನ್ನೇ ನಾನು ಕೊಡಬಲ್ಲೆ. ಒಬ್ಬ ತಾಯಿ ತನ್ನ ಮಕ್ಕಳಿಗೆ, ಪತಿಗೆ, ಮನೆಯಲ್ಲಿರುವ ಹಿರಿಯರಿಗೆ, ಒಬ್ಬ ಗೃಹಿಣಿ ಅಂತ ಏನ್ ಹೇಳ್ತೀವಿ, ಆಕೆ ತನ್ನಗಿಲ್ಲ ಅಂತಂದ್ರೂ ಇರುವ ಅಡುಗೆಯನ್ನ ಬೇರೆಯವರಿಗೆ ಬಡಿಸಿ ತೃಪ್ತಿ ಪಡ್ಬೋದು. ಅಥವಾ ಈ ಹಬ್ಬಕ್ಕೆ ನಾನ್ ಹೊಸ ಬಟ್ಟೆ ತಗೊಂಡಿಲ್ಲ, ಮಕ್ಕಳಿಗಿರ್ಲಿ ಅಂತ ಹೇಳಿ ಮಕ್ಕಳಿಗೆ ಕೊಡಿಸಿ ಸಂತುಷ್ಟತೆಯನ್ನ ಅನುಭವಿಸಬಹುದು. ಆದ್ರೆ ಆ ಗುಣ ಶಕ್ತಿ ಅನ್ನುವಂಥದ್ದೇನಿದೆ ಅದು ನನ್ನೊಳಗಿದ್ದಾಗಷ್ಟೇ ನಾನು ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಸಾಧ್ಯ. ಉದಾಹರಣೆಗೆ ನನಗೆ ಸಂತೋಷ ಇದೆ ಅಂತಂದ್ರೆ ನಾನು ಎಲ್ಲರ ಜೊತೆ ಮಾತಾಡುವಾಗ ಸಂತೋಷದಿಂದಲೇ ಮಾತಾಡ್ತೀನಿ, ನನ್ನಿಂದ ಆ ಪ್ರಕಂಪನಗಳೇ ಹೊರ ಹೋಗುತ್ತೆ. ನನಗೆ ದುಃಖ ಇದ್ದು ಒಳಗಡೆ ಬಹಳ ದುಃಖ ಇಟ್ಕೊಂಡು ಅದನ್ನ ಇನ್ನೊಬ್ಬರಿಗೆ ಸಂತೋಷವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾದ್ರೆ ಕೊಡೋದು ತಗೊಳ್ಳೋದು, ಒಳಗೇನಿದೆಯೋ ಅದನ್ನೇ ಕೊಡ್ತೀನಿ, ಮತ್ ನಾನು ಏನ್ ಕೊಡ್ತೀನಿ ಅದೇ ನನಗೆ ರಿಟರ್ನ್ ಬರುತ್ತೆ ಅನ್ನೋದನ್ನ ನೆನ್ಪಿಟ್ಕೊಳ್ಬೇಕು. ಸ್ವಲ್ಪ ಯೋಗದಿಂದ ಯೋಗಾಸನದ ಕಡೆಗೆ ಹೊರಳು, ಯಾಕಂದ್ರೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 21ಕ್ಕೆ ಬರ್ತಾ ಇದೆ, ಜೂನ್ 21. ಕಳೆದ 11 ವರ್ಷಗಳಿಂದ ನಿರಂತರವಾಗಿ ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಒಂದು ಯೋಗಾಸನವನ್ನ ಒಂದು ಪ್ರತಿಬಿಂಬಿಸುವಂತಹದ್ದು. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದಾಗ ಈ ಯೋಗಾಸನ ಮತ್ತು ಆರೋಗ್ಯದ ಸಂಬಂಧ ಹೇಗಿದೆ? ಯೋಗಾಸನ ಮತ್ತು ಆರೋಗ್ಯದ ಸಂಬಂಧ, ಪತಂಜಲಿ ಮುನಿಗಳನ್ನ ನಾವು ಈ ಯೋಗ ಅನ್ನುವ ಶಬ್ದ, ಯೋಗಾಸನ ಅನ್ನುವಂತಹ ಶಬ್ದ ಬಂದಾಗ ಪತಂಜಲಿ ಮುನಿಗಳನ್ನ ನಾವೆಲ್ಲರೂ ನೆನಪು ಮಾಡ್ಕೊಳ್ತೀವಿ. ಪತಂಜಲಿ ಮುನಿಗಳು ತಮ್ಮ ಪಾತಂಜಲಿ ಯೋಗ ಸೂತ್ರ ಅನ್ನುವಂತಹ ಒಂದು ಯೋಗ ಶಾಸ್ತ್ರದಲ್ಲಿ ಬರೆದಿದ್ದಾರೆ ಅಷ್ಟಾಂಗ ಯೋಗ ಮಾರ್ಗದ ಬಗ್ಗೆ. ಅಷ್ಟ ಅಂಗ, ಹೆಸರೇ ಹೇಳುವಂತೆ ಇದರಲ್ಲಿ 8 ಅಂಗಗಳಿದೆ. ಅವ್ರು ಹೇಳ್ತಾರೆ ಇದು ಕೇವಲ ಆಸನಕ್ಕೆ ಸೀಮಿತವಾದಲ್ಲ, ದೇಹ ಮತ್ತು ಮನಸ್ಸನ್ನ ಎರಡನ್ನೂ ಫಸ್ಟ್ ಹತೋಟಿಗೆ ತಂದ್ಕೊಳ್ಬೇಕು. ಅದನ್ನ ಹತೋಟಿಗೆ ತಂದ್ಕೊಂಡ ಮೇಲೆ ಏನ್ ಮಾಡ್ಬೇಕು, ಅದನ್ನ ಆತ್ಮ ಉನ್ನತಿಯ ಕಡೆಗೆ, ಆತ್ಮ ಸಾಕ್ಷಾತ್ಕಾರದ ಕಡೆಗೆ ತಗೊಂಡು ಹೋಗುವಂತಹ ಸಮಗ್ರ ಮಾರ್ಗ ಈ ಒಂದು ಅಷ್ಟಾಂಗ ಯೋಗ ಮಾರ್ಗ. ಹಾಗಾದ್ರೆ ಒಂದೊಂದೇ ಅಂಗಗಳನ್ನ ನಾವು ಆರೋಗ್ಯಕ್ಕೆ ಸಂಬಂಧ ಕೊಟ್ಟು ಹೇಳ್ತಾ ಹೋಗೋದಾದ್ರೆ ಅಷ್ಟ ಅಂಗಗಳಿದೆ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ. ಯಮ ನಿಯಮಗಳು ಏನ್ ಹೇಳ್ಕೊಡುತ್ತೆ ನಮಗೆ ಅಂದ್ರೆ ನೀನು ಸಮಾಜದಲ್ಲಿ ಹೇಗೆ ವರ್ತಿಸಬೇಕು ಅನ್ನೋದನ್ನ ಯಮ ಅನ್ನುವಂತಹದ್ರಲ್ಲಿ ಇರುವಂತಹ 5 ಉಪ ಅಂಗಗಳು ನಮ್ಗೆ ಹೇಳ್ಕೊಡುತ್ತೆ. ಅದರಲ್ಲಿ ಮೊದಲನೇದು ಅಹಿಂಸಾ. ಅಹಿಂಸಾ ಅಂದ್ರೆ ಹೊಡೆಯೋದು ಬಡಿಯೋದ್ರಿಂದ ದೂರ ಇದ್ದೀನಿ, ನಾನು ಅಹಿಂಸೆಯಲ್ಲಿದ್ದೀನಿ ಅಂತಲ್ಲ. ಮನಸ ವಾಚ ಕರ್ಮಣ ಯಾರಿಗೂ ದುಃಖವನ್ನ ಕೊಡಬಾರ್ದು, ನೋವುಂಟು ಮಾಡಬಾರ್ದು. ಮನಸ್ಸಿನಿಂದಲೂ ನನ್ನ ವಿಚಾರ ಇನ್ನೊಬ್ರಿಗೆ ಕೆಟ್ಟದಾಗ್ಲಿ ಅನ್ನುವಂತ ವಿಚಾರ ಇರಬಾರ್ದು. ನನ್ನ ಮಾತಿನಿಂದಲೂ ಇನ್ನೊಬ್ರಿಗೆ ನೋವಾಗಬಾರ್ದು, ನಾನು ಮಾಡುವ ಕರ್ಮದಿಂದಲೂ ಇನ್ನೊಬ್ರಿಗೆ ನೋವಾಗಬಾರ್ದು. ಭಗವಂತನ ಮಹಾವಾಕ್ಯನೂ ಇದೇ ಇದೆ, ಯಾರಿಗೆ ದುಃಖ ಕೊಡ್ತೀವಲ್ಲ ಅದು ನನಗೆ ರಿಟರ್ನ್ ಬರುತ್ತೆ. ಇಡೀ ಜೀವಿತಾವಧಿಯಲ್ಲಿ ಇನ್ನೊಬ್ರಿಗೆ ದುಃಖ ಕೊಡೋ ಕೆಲಸನೇ ಮಾಡಿದ್ರೆ ನಾನು ಸಾಯುವಾಗ ಆರಾಮ್ ಸಾಯ್ಬೇಕು, ಶರೀರ ಬಿಟ್ಟು ಹೋಗುವಾಗ ಆತ್ಮ ಸುಖವಾಗಿ ಹೋಗ್ಬೇಕಂತ ನಾವು ಬಯಸೋದಾದ್ರೆ ಅದು ಹೇಗ್ ಸಾಧ್ಯ? ಇದನ್ನ ಆ ಒಂದು ಪಾತಂಜಲಿ ಯೋಗ ಸೂತ್ರದಲ್ಲಿ ಪತಂಜಲಿ ಮುನಿಗಳು ಪ್ರಸ್ತಾಪಿಸ್ತಾರೆ. ನೆಕ್ಸ್ಟ್ ಸತ್ಯ, ಅಹಿಂಸಾ ಆದ್ಮೇಲೆ ಸತ್ಯ. ಸತ್ಯ ನುಡಿಯೋದು ಅಂದ್ರೆ ಸುಳ್ಳು ಹೇಳದಲೇ ಇರೋದು, ಸತ್ಯವನ್ನು ಹೇಳೋದಂತಷ್ಟೇ ಅಲ್ಲ, ನಾವು ಹೇಳುವಂತಹ ಸತ್ಯ ಇತರರಿಗೆ ನೋವಾಗದಂತಿರಬೇಕು, ಅಂತಹ ಸತ್ಯದ ನುಡಿಗಳನ್ನು ನಾವು ನುಡಿಬೇಕು. ಮೂರನೇದು ಆಸ್ಥೇಯ, ಅಂದ್ರೆ ಕಳ್ಳತನ ಮಾಡಬಾರ್ದು. ಕಳ್ಳತನ ಮಾಡಬಾರ್ದಂದ್ರೆ ನನಗೆ ಸಂಬಂಧಿಸಿಲ್ಲದ ವಸ್ತುಗಳನ್ನ ಯಾರಿಗೂ ಹೇಳದೆ ಕೇಳದೆ ಮುಟ್ಟಬಾರದು, ತಗೊಳ್ಬಾರದು, ಅದರ ಆ ವಿಚಾರವನ್ನು ನೀನ್ ಮಾಡಬಾರ್ದು ಅಂತ ಅನ್ನುವಂಥದ್ದು. ನೆಕ್ಸ್ಟ್ ಇದೆ ಬ್ರಹ್ಮಚರ್ಯ. ಬ್ರಹ್ಮಚರ್ಯ ಅಂದ್ರೆ ಇಂದ್ರಿಯಗಳ ನಿಗ್ರಹ. ಇಂದ್ರಿಯಗಳ ನಿಗ್ರಹ, ಅದರ ಜೊತೆಗೇನ್ ಮಾಡಬೇಕು ನಿಗ್ರಹ ಮಾಡಿ, ಅದನ್ನ ಒಳ್ಳೆಯ ಸಕಾರಾತ್ಮಕ ಕ್ರಿಯಾತ್ಮಕ ಕರ್ಮಗಳಿಗೆ ಈ ಇಂದ್ರಿಯ ನಿಗ್ರಹದ ಶಕ್ತಿಯನ್ನ ವಿನಿಯೋಗಿಸಬೇಕು. ಇದು ಬ್ರಹ್ಮಚರ್ಯದ ಅರ್ಥ. ಇನ್ನು ಒಂದು 5ನೆಯ ಉಪಾಂಗ ಇದೆ ಅಪರಿಗ್ರಹ. ಅತೀ ಸಂಗ್ರಹಣೆ ದುರಾಸೆ ಇದು ಸಲ್ಲದು. ನನಗೆ ನನ್ನ ನೆಕ್ಸ್ಟ್ ಪೀಳಿಗೆಗೆ ಅದರ ನೆಕ್ಸ್ಟ್ ಪೀಳಿಗೆಗೆ ಅಂತ ಕೂಡಿಡ್ತಾನಲ್ಲ ಮನುಷ್ಯ, ಇದು ಸಲ್ಲದು. ಇದರಿಂದ ನಮಗೆ ಚಿಂತೆನೆ ಜಾಸ್ತಿ. ಒಬ್ಬ ಬಡವ ಸರಳ ಜೀವನವನ್ನ ನಡೆಸೋನು ಆರಾಮಿರ್ತಾನೆ, ಯಾರು ಕೂಡಿಡ್ತಾರಲ್ಲ ಅವರಿಗೆ ಚಿಂತೆ ಜಾಸ್ತಿ. ಹಾಗೆ ಇನ್ನ ನೆಕ್ಸ್ಟ್ ನಾವು ನೋಡೋದಾದ್ರೆ ನಿಯಮ, ಇದು 2ನೆಯ ಮೆಟ್ಟಿಲು ಅಂತ ಹೇಳ್ಬೋದು. ಇದು ಯಮ ನಮ್ಗೆ ಹೇಳ್ಕೊಡ್ತು ಸಮಾಜದಲ್ಲಿ ಹೇಗೆ ವರ್ತಿಸ್ಬೇಕಂತ, ನಿಯಮ ನಮ್ಗೆ ಹೇಳ್ಕೊಡುತ್ತೆ ನನ್ನೊಂದಿಗೆ ನಾನು ಹೇಗಿರ್ಬೇಕು ಅಂತ. ಅದರಲ್ಲಿ ಮೊದಲನೇದಿದೆ ಶೌಚ. ಶೌಚ ಅಂದ್ರೆ ಶುಚಿಯಾಗಿ ಇಟ್ಕೊಳ್ಳೋದು, ಶುಚಿತ್ವ ಅಂತ ಹೇಳ್ಬೋದು. ದೇಹವನ್ನ ಶುಚಿಯಾಗಿ ಇಟ್ಕೊಳ್ಳೋದು ಒಂದು ಸಾತ್ವಿಕ ಆಹಾರದಿಂದ, ಯಾಕೆಂದ್ರೆ ಒಳಗಿನ ಎಲ್ಲ ಅಂಗಾಂಗಗಳಿಗೆ ಬೇಕಾಗಿರುವಂತಹ ಸಾತ್ವಿಕ ಆಹಾರವನ್ನ ನಾವು ತಗೊಳ್ಬೇಕು, ನಾಲಿಗೆಯ ರುಚಿಗೆ ನಾನು ಹೋಗಬಾರದು ಅನ್ನೋದು ಇದರ್ಥ. ಇನ್ನೊಂದು ಶೌಚ ಸ್ನಾನ, ಶರೀರದ ಬಾಹ್ಯವಾಗಿ ಹೇಗೆ ಶುಚಿಯಾಗಿ ಇಟ್ಕೊಳ್ಳೋದು ಅಂತ. ದೇಹದ ಶೌಚದ ಬಗ್ಗೆ ಒಂದು ಕಡೆ ಮಾತಾಡೋದಾದ್ರೆ ಮಾನಸಿಕವಾಗಿ ಶುಚಿತ್ವ ಅಂದ್ರೇನು? ಧ್ಯಾನವನ್ನ ಮಾಡೋದು. ಧ್ಯಾನವನ್ನ ಮಾಡೋದ್ರ ಜೊತೆ ಜೊತೆಗೆ ಎಲ್ಲರ ಬಗ್ಗೆ ಸಕಾರಾತ್ಮಕ ಚಿಂತನೆಯನ್ನ ಹೊಂದೋದು, ಇದು ಮಾನಸಿಕವಾಗಿ ನಾನು ಶುಚಿತ್ವವನ್ನ ಕಾಪಾಡ್ಕೊಳ್ಬಹುದು. ಎರಡನೇದು ಶೌಚ ಆದ್ಮೇಲೆ ಎರಡನೇದು ಸಂತೋಷ. ಸಂತೋಷ ಯಾವಾಗತ್ತೆ ನಮಗೆ ಅಂತಂದ್ರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳ್ತಾರೆ ಹಿರಿಯರು. ನನ್ನ ಹತ್ರ ಏನಿದೆ ಅದರಲ್ಲಿ ತೃಪ್ತಿಯ ಭಾವ ನನಗಿರಬೇಕು. ಜೀವನ ಸರಳವಾಗಿರಬೇಕು. ಜೀವನ ಸರಳವಾಗಿರಬೇಕು, ನಮ್ಮ ವಿಚಾರ ಶ್ರೇಷ್ಠವಾಗಿರಬೇಕು. ನಾವು ಅದಕ್ಕೆ ಉಲ್ಟಾ ಮಾಡ್ತೀವಿ. ನಮ್ಮ ಜೀವನವನ್ನ ಬಹಳ ವೈಭವೀಕೃತವಾಗಿರಬೇಕು, ಎಲ್ಲ ನನಗೆ ಹೈಫೈ ವಸ್ತುಗಳೇ ಬೇಕು ಅಂತ ಹೇಳಿ ವಿಚಾರ ಮಾಡ್ತೀವಿ. ಆದರೆ ನನ್ನ ಚಿಂತನೆ ಮಾತ್ರ ಬಹಳ ಕೆಳಮಟ್ಟದ ಚಿಂತನೆಯನ್ನು ಮಾಡ್ತಾ ಹೋಗ್ತೀವಿ. ಹೀಗೆ ಮತ್ತೆ ಯಾರಿಂದನೂ ನನಗೆ ಅಪೇಕ್ಷೆ ಇರಬಾರ್ದು, ಯಾವುದು ಎಕ್ಸ್ಪೆಕ್ಟೇಷನ್ ಇರಬಾರ್ದು. ಅವಾಗ ನನ್ನಲ್ಲಿ ಸಂತೋಷ ಯಾವಾಗಲೂ ಇರುತ್ತೆ, ಸದಾಕಾಲ ಇರುತ್ತೆ. ಮತ್ತೆ ಅಕ್ಸೆಪ್ಟೆನ್ಸ್ ಅಂತ ಹೇಳ್ತೀವಿ, ಎಲ್ಲರನ್ನ ಒಪ್ಪಿಕೊಳ್ಳೋದು, ಅವ್ರು ಹೇಗಿದ್ದಾರೋ ಹಾಗೆ ಒಪ್ಪಿಕೊಳ್ಳೋದು. ಈ ಎಲ್ಲ ಗುಣಗಳಿರೋದ್ರಿಂದ ನಾವು ಸಂತೋಷವಾಗಿರ್ಲಿಕ್ಕೆ ಸಾಧ್ಯ. ಮೂರನೆಯ ಉಪಾಂಗ ತಪಸ್, ನಿಯಮದ ಮೂರನೇ ಉಪಾಂಗ ತಪಸ್ ಅಂದ್ರೆ ಉಪವಾಸ ಮತ್ತು ಧ್ಯಾನ ಎರಡು ಬಂತಿದ್ರಲ್ಲಿ. ಶಿವರಾತ್ರಿಯಲ್ಲಿ ನಾವೆಲ್ಲರೂ ಉಪವಾಸ ಮಾಡ್ತೀವಿ. ಉಪವಾಸ ಅಂದ ಕೂಡಲೇ ದೇಹಕ್ಕೆ ಆಹಾರ ಕೊಡದಲ್ಲಿ ಇರೋದಷ್ಟೇ ಉಪವಾಸ ಅಲ್ಲ, ಪರಮಾತ್ಮನ ಉಪವಾಸ, ಅವನ ಸಮೀಪದಲ್ಲಿ ವಾಸ ಮಾಡುವಂಥದ್ದು. ನನ್ನ ಚಿಂತನೆ ನನ್ನ ಬುದ್ಧಿ ಒಂದು ದಿನದ ಮಟ್ಟಿಗಾದ್ರೂ ಲೋಭದಿಂದ ದೂರ ಇದ್ದು ಪರಮಾತ್ಮನ ಚಿಂತನೆ ಕಡೆ ಹೋಗ್ಲಿ ಅನ್ನುವಂಥದ್ದು ಉಪವಾಸದ ಒಂದು ಅರ್ಥ. ಅದ ನಂತರ ಯೋಗ ಅಂದ್ರೆ ಧ್ಯಾನ. ತಪಸ್ ಅನ್ನುವಾಗ ಇಲ್ಲಿ ತಪ ಅಂದ್ರೆ ಶಾಖ, ತಾಪ. ಆ ತಾಪದಲ್ಲಿ ನಾನು ಮಾಡಿರುವ ಪಾಪಕರ್ಮಗಳನ್ನ ಸುಟ್ಟು ಹಾಕೊಳ್ಳುವಂಥದ್ದು. ಯಾವಾಗ ಪರಮಾತ್ಮನ ಜೊತೆಗೆ ನಾನು ಕನೆಕ್ಟ್ ಆಗ್ತೀನೋ ಆಗ ಅವನ ಶಕ್ತಿಶಾಲಿ ಕಿರಣಗಳಿಂದ ನಾನು ಮಾಡಿರುವ ಪಾಪಗಳನ್ನು ತೊಳ್ಕೊಳ್ಳುವಂಥದ್ದು. ಸ್ವಾಧ್ಯಾಯ ನೆಕ್ಸ್ಟ್. ಸ್ವಾಧ್ಯಾಯ ಅಂದ್ರೆ ನನ್ನನ್ನ ನಾನು ಸದಾಕಾಲ ಆಧ್ಯಾತ್ಮಿಕ ಜ್ಞಾನ. ಆಧ್ಯಾತ್ಮಿಕ ಜ್ಞಾನ ಅಂದ್ರೆ ಅಲ್ಲಿ ಆತ್ಮನ ಬಗ್ಗೆ ತಿಳ್ಕೊಳ್ತೀವಿ, ಪರಮಾತ್ಮನ ಬಗ್ಗೆ ತಿಳ್ಕೊಳ್ತೀವಿ, ಮತ್ತು ಧ್ಯಾನ. ಯಾವಾಗ ಮೆಡಿಟೇಷನ್ ಈಸ್ ಅನ್ ಇಂಟರ್ನಲ್ ಜರ್ನಿ ಅಂತ ಹೇಳ್ತೀವಿ, ಅಂದ್ರೆ ಅದು ಆಂತರಿಕ ಪಯಣ. ಆಂತರಿಕ ಪಯಣ ಪಯಣ ಅಂದ ಕೂಡಲೇ ಅದಕ್ಕೊಂದು ಸ್ಟಾರ್ಟಿಂಗ್ ಪಾಯಿಂಟ್ ಇದೆ, ಒಂದು ಡೆಸ್ಟಿನೇಷನ್ ಇದೆ. ಹಾಗೆ ಸ್ಟಾರ್ಟಿಂಗ್ ಪಾಯಿಂಟ್ ಅಂದ್ರೆ ನನ್ನನ್ನು ನಾನು ಆತ್ಮ ಅಂತ ತಿಳ್ಕೊಳ್ಳೋದು, ಡೆಸ್ಟಿನೇಷನ್ ಅಂದ್ರೆ ಪರಮಾತ್ಮನ ಜೊತೆಗೆ ನನ್ನನ್ನು ಜೋಡಿಸ್ಕೊಳ್ಳೋದು. ಅದರಿಂದ ಏನ್ ಲಾಭ? ಧ್ಯಾನ, ಧ್ಯಾನದಿಂದ ನನಗೆ ಅವನಿಂದ ಎಲ್ಲ ಶಕ್ತಿಗಳನ್ನು ನಾನು ಸ್ವೀಕಾರ ಮಾಡ್ತೀನಿ. ಇನ್ನು ಕೊನೆಯದಾಗಿದೆ ಈಶ್ವರ ಪ್ರಣಿಧಾನ ಅಂದ್ರೆ ಶರಣಾಗತಿ. ಶರಣಾಗತಿ ಅಂದ್ರೆ ನನ್ನ ಸಂಕಲ್ಪ, ಮಾತು, ಕರ್ಮ, ನನ್ನ ಜೀವನ ಎಲ್ಲವನ್ನ ಅವನಿಗೆ ಸಮರ್ಪಿಸುವುದು. ಸಮರ್ಪಿಸುವುದು ಅಂದ ತಕ್ಷಣ ನಮ್ಮ ಹಾಗೆ ಎಲ್ಲರೂ ಜೀವನವನ್ನೇ ಸನ್ಯಾಸತ್ವದ ಮಾರ್ಗದಲ್ಲಿ ನಡೆಸುವುದು ಅಂತನೂ ಅರ್ಥ ಅಲ್ಲ. ಗೃಹಸ್ಥ ಮಾರ್ಗದಲ್ಲಿದ್ರೂ ಈಶ್ವರನಿಗೆ ಎಲ್ಲವನ್ನ ಒಪ್ಪಿಸೋದು, ನಾವು ನಿಶ್ಚಿಂತ ಇರೋದು, ಇದು ಮಾನವನ ಬದುಕಬೇಕಾಗಿರುವಂತಹ ಸತ್ಯವಾದ ರೀತಿ. ಹಿಂದಿನವ್ರು ಹೇಳ್ತಿದ್ರು, ಪಾ ಎಲ್ಲ ನಿಂದೆ ಅಪ್ಪ ನಮ್ದೇನಿದೆ, ಆಡು ಭಾಷೆಯಲ್ಲಿ ಹೇಳ್ತಿದ್ರು. ಆದ್ರೆ ಈಗ ಅದನ್ನ ಒಪ್ಕೊಳ್ಳಕ್ ರೆಡಿ ಇಲ್ಲ ನಾವು, ಎಲ್ಲ ನಾನೇ ಮಾಡ್ತೀನಿ ಅಂತ ಹೋಗ್ತೀವಿ. ಅದಕ್ಕೆ ಸ್ಟ್ರೆಸ್, ಅದಕ್ಕೆ ಟೆನ್ಷನ್. ಇದು ಯಮ ನಿಯಮಗಳು. ಸ್ವಲ್ಪ ಯೋಗಾಸನದ ಬಗ್ಗೆ ವಿವರವಾಗಿ ನೋಡುವ. ಈಗ ಅನೇಕ ಮನೋದೈಹಿಕ ರೋಗಗಳ ಬಗ್ಗೆ ಎಲ್ಲ ನಾವು ಈಗಾಗಲೇ ಪ್ರಸ್ತಾಪ ಮಾಡಿದ್ದೀವಿ. ಬೇರೆ ಬೇರೆ ರೀತಿಯ ಕಾಯಿಲೆಗಳು ಅಥವಾ ಆರೋಗ್ಯ ಸಮಸ್ಯೆಗಳು ಕೂಡ ಬರ್ತವೆ. ಇವುಗಳನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವ ನಿಟ್ಟಿನಲ್ಲಿ ಈ ಯೋಗಾಸನದ ಮಹತ್ವ ಏನು? ಯಾಕಾಗಿ ನಾವು ಯೋಗಾಸನವನ್ನ ಮಾಡಬೇಕು? ಆಸನಗಳು, ಈಗ ನೆಕ್ಸ್ಟ್ ಮುಂದಿನ ಅಂಗವೇ ಆಸನ ಆಗಿತ್ತು, ಮೂರನೇ ಅಂಗ ಆಸನ. ಆಸನ ಅಂತಂದ್ರೆ ಸ್ಥಿರಂ ಸುಖಂ ಆಸನಂ ಅಂತ ಹೇಳ್ತೀವಿ. ಯಾವ ಆಸನದಲ್ಲಿ ನಾವು ಸ್ಥಿರವಾಗಿರ್ತೀವಿ, ಸುಖವಾಗಿರ್ತೀವಿ, ಅದು ಆಸನ. ಕಷ್ಟಪಟ್ಟು ಮಾಡೋದು, ಇನ್ನೊಬ್ಬರನ್ನ ನೋಡಿ ನಾನು ಅವ್ರ ರೀತಿ ಮಾಡಲೇಬೇಕು ಅಂತ ಮಾಡೋದು, ಅಥವಾ ನೋವು ಬಂದಾಗ, ಅನಾರೋಗ್ಯ ಬಂದಾಗ ಯೋಗಾಸನದ ಕಡೆ ಹೆಚ್ಚು ಅಟೆನ್ಷನ್ ಕೊಡೋದು, ಇದಲ್ಲ. ಯಾವಾಗ ನಾವು ದಿನನಿತ್ಯದ ಒಂದು ಅಂಗವನ್ನಾಗಿ ಯೋಗಾಸನವನ್ನ ಇಟ್ಕೊಳ್ತೀವಿ ಆಗ ಈ ಶರೀರದ ಆರೋಗ್ಯ ಚೆನ್ನಾಗಿರುತ್ತೆ, ಮತ್ತೆ ಶರೀರ ಸದೃಢವಾಗಿರುತ್ತೆ. ಫ್ಲೆಕ್ಸಿಬಿಲಿಟಿ, ನಮ್ಯತೆ ಅಂತ ಏನು ಹೇಳ್ತೀವಿ ನಾವು, ಶರೀರ ಫ್ಲೆಕ್ಸಿಬಲ್ ಇರುತ್ತೆ. ನಾವು ಪ್ರಾಕ್ಟಿಕಲಿ ಇದನ್ನ ನೋಡೋದಾದ್ರೆ, ಪ್ರಾಯೋಗಿಕವಾಗಿ ನಾವು ಪ್ರತಿನಿತ್ಯ ಎಲ್ಲೋ ನಡೀತಾ ಹೋಗ್ತಾ ಇರ್ತೀವಿ, ಕೆಲವೊಮ್ಮೆ ಎತ್ತರ ತಗ್ಗು ಇರೋ ಕಡೆ ಕಾಲಿಡ್ತೀವಿ, ಕೆಲವೊಮ್ಮೆ ಸ್ಲಿಪ್ ಆಗ್ಬೋದು, ಸ್ವಲ್ಪ ಎಡವಬಹುದು. ಇದೆಲ್ಲ ಸಣ್ಣ ಪುಟ್ಟದ್ರಲ್ಲಿ ನಮ್ಮ ಆರೋಗ್ಯ ಅಷ್ಟು ಹೆಚ್ಚು ಕಡಿಮೆ ಆಗೋದಿಲ್ಲ ಯಾವಾಗ ಯೋಗಾಸನವನ್ನ ದಿನನಿತ್ಯ ನಾವು ಅಭ್ಯಾಸ ಮಾಡ್ತಾ ಇದ್ರೆ. ಮೂಳೆ ಮುರಿತ, ನರ ಹೊರಳು ಬಿಡೋದು, ಇದರಿಂದ ನಾವು ಬಚಾವಾಗ್ತೀವಿ ದಿನನಿತ್ಯ ನಾವು ಯೋಗಾಭ್ಯಾಸ ಮಾಡ್ತಾ ಇದ್ರೆ. ಯಾಕೆಂದ್ರೆ ಬಾಡಿಯಲ್ಲಿ ಫ್ಲೆಕ್ಸಿಬಿಲಿಟಿ ಬಂದಿರುತ್ತೆ. ಯಾವಾಗ ಶರೀರದಲ್ಲಿ ನಿತ್ಯ ಆಸನದಿಂದ, ಯೋಗಾಭ್ಯಾಸದಿಂದ ನಮ್ಮ ಶರೀರ ಅಷ್ಟು ಫ್ಲೆಕ್ಸಿಬಿಲಿಟಿ ಇಲ್ಲ ಅಂತಂದಾಗ ಸಣ್ಣ ಸಣ್ಣ ವಿಷಯಗಳಿಗೆ ಮೂಳೆ ಮುರಿತ ಅಥವಾ ದೊಡ್ಡ ದೊಡ್ಡ ಒಂದು ರೋಗಗಳನ್ನು ಅನುಭವಿಸ್ತೀವಿ. ಅದರ ಜೊತೆ ಜೊತೆಗೇನೆ ಪ್ರಾಣಾಯಾಮವನ್ನು ನಾವು ತಗೊಳ್ಳೋದಾದ್ರೆ, ಪ್ರಾಣಾಯಾಮ ಮಾಡೋದ್ರಿಂದ ನರಮಂಡಲ ಶಾಂತವಾಗುತ್ತೆ. ನಾವು ಹೇಳ್ತೀವಿ ಇಡಾನಾಡಿ, ಪಿಂಗಳ ನಾಡಿ, ಸುಷುಮ್ನ ನಾಡಿ ಅಂತ ಹೇಳ್ತೀವಿ. ಈ ಶರೀರದಲ್ಲಿ 72,000 ಸುಮಾರು ನಾಡಿಗಳಿದೆ, ಅವೆಲ್ಲ ಶುದ್ಧಿಯನ್ನು ಮಾಡುವ ಕೆಲಸವನ್ನ ಪ್ರಾಣಾಯಾಮ ಮಾಡುತ್ತೆ. ಮತ್ತೆ ಪ್ರಾಣಾಯಾಮ ಮಾಡ್ತಾ ಮಾಡ್ತಾ ಏಕಾಗ್ರತೆಗೆ ಹೋಗ್ಲಿಕ್ಕೆ ಒಂದು ದಾರಿ ಪ್ರಾಣಾಯಾಮ ಅಂತ ಹೇಳ್ಬೋದು. ಧ್ಯಾನಕ್ಕೆ ಸಿದ್ಧತೆಯನ್ನು ಮಾಡಿಕೊಡುತ್ತೆ ಪ್ರಾಣಾಯಾಮ. ಮತ್ತೆ ಪ್ರಾಣಾಯಾಮ ದೀರ್ಘವಾದಂತಹ ಶ್ವಾಸ ಉಚ್ಛ್ವಾಸ, ಇದನ್ನು ಮಾಡೋದ್ರಿಂದ ನಮ್ಮ ಆಯುಷ್ಯ ದೀರ್ಘವಾಗುತ್ತೆ, ಆರೋಗ್ಯ ಉನ್ನತವಾಗಿರುತ್ತೆ. ಇದೆಲ್ಲ ಮಾಡುವಾಗ ನಾನು ನನ್ನದು ಅನ್ನೋ ಭಾವದಿಂದ ಹೊರಗೆ ಆಟೋಮೆಟಿಕಲಿ ನಾವು ಬರ್ತೀವಿ, ಸಹಜವಾಗಿ ಅದರಿಂದ ಹೊರಗೆ ಬಂದ್ಬಿಡ್ತೀವಿ ನಾವು. ಇದು ಆಸನ ಮತ್ತು ಪ್ರಾಣಾಯಾಮದ ಪ್ರಮುಖವಾದ ಮಹತ್ವ ನಮ್ಮ ದೇಹದ ಆರೋಗ್ಯದ ಮೇಲೆ. ಯೋಗಾಸನದ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ಹೇಳೋದಿದ್ರೆ, ನಿರ್ದಿಷ್ಟವಾಗಿ ಇಂಥ ಯೋಗಾಸನವನ್ನು ಮಾಡಬೇಕು, ಇಂಥ ಯೋಗಾಸನಕ್ಕೆ ಕಾಯಿಲೆಗೆ ಸಂಬಂಧಪಟ್ಟಂತಹ ಯೋಗಾಸನವನ್ನು ಮಾತ್ರ ಮಾಡುವಂತಹದ್ದು ಅಥವಾ ಪ್ರಿವೆಂಟಿವ್ ಮೆಜರ್ ಆಗಿ ಕಾಯಿಲೆಗಳು ಬಾರದ ಹಾಗೆ ಯೋಗಾಸನವನ್ನು ಪ್ರತಿನಿತ್ಯವೂ ಕೂಡ ಅಳವಡಿಸುವಂತಹದ್ದು, ಇದರ ಒಂದು ಪ್ರಾಮುಖ್ಯತೆ ಏನು ಮತ್ತು ದಿನದ ಯಾವ ಸಮಯದಲ್ಲಿ ಎಷ್ಟು ಅವಧಿಯವರೆಗೆ ಯೋಗಾಸನವನ್ನು ಮಾಡಬೇಕು, ಯಾರು ಮಾಡಬೇಕು ಅಂತ? ಯಾರು ಮಾಡಬೇಕು? ಎಲ್ಲರೂ ಮಾಡಬೇಕು. ಯಾರು ಮಾಡಬಾರದು? ಯಾರು ಮಾಡಬಾರದು ಅಂದ್ರೆ, ಕೆಲವೊಂದು ಆಸನಗಳು ಕೆಲವೊಬ್ಬರಿಗೆ ವರ್ಜ್ಯ ಇದೆ, ಕೆಲವೊಂದು ಆರೋಗ್ಯದ ಸಮಸ್ಯೆಗಳಿಗೆ ಕೆಲವೊಂದು ಆಸನಗಳು ಮಾಡಬಾರದು, ವರ್ಜ್ಯ ಅಂತಿದೆ. ಹಾಗೆ ಈ ಬೆನ್ನು ನೋವು ಅಂತ ನಾವು ನೋಡೋದಾದ್ರೆ, ಬೆನ್ನು ನೋವು, ಸಯಾಟಿಕ ಇಂಥ ಸಮಸ್ಯೆಗಳಿಗೆ ಕೆಲವೊಂದು ಅವರಿಗೆ ಕೆಲವೊಂದು ನೋವಿಗೆ ಕೆಲವೊಂದು ಆಸನಗಳನ್ನು ಬೇಡ ಅಂತ ಹೇಳ್ತೀವಿ. ಕೆಲವೊಂದು ಫ್ರಂಟ್ ಬೆಂಡಿಂಗ್ ಬೇಡ ಅಂತ ಹೇಳ್ತೀವಿ, ಕೆಲವೊಂದು ಬ್ಯಾಕ್ ಬೆಂಡಿಂಗ್ ಬೇಡ ಅಂತ ಹೇಳ್ತೀವಿ. ಮತ್ತೆ ಪ್ರಾಣಾಯಾಮ ಅಂತೂ ಎಲ್ಲರೂ ಮಾಡಬಹುದು, ಪ್ರಾಣಾಯಾಮ ಎಲ್ಲರೂ ಮಾಡಬಹುದು. ಸುಮಾರು 8 ವರ್ಷದ ಮಗುವಿನಿಂದ ಹಿಡಿದು ಎಲ್ಲರೂ, ವೃದ್ಧಾಪ್ಯದಲ್ಲಿರುವವರು ಎಲ್ಲರೂ ಮಾಡಬಹುದು. ಯಾರಿಗೆ ಸೂರ್ಯ ನಮಸ್ಕಾರ ಅಥವಾ ಕೆಲವೊಂದು ಅಡ್ವಾನ್ಸ್ ಪೋಶ್ಚರ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ, ಅವರಿಗೆ ದಿನನಿತ್ಯದ ಲೂಸ್ನಿಂಗ್ ಎಕ್ಸಸೈಸ್ ಅಂತ ಹೇಳ್ತೀವಿ, ಚಾಲನಾ ಕ್ರಿಯೆ, ಸಡಿಲಗೊಳಿಸುವ ಕ್ರಿಯೆ, ಅದನ್ನ ಅವರು ಮಾಡಬಹುದು. ಮತ್ತೆ ವಿಶೇಷವಾಗಿ ಚೇರ್ ಮೇಲೆ ಕೂತು ಮಾಡುವಂತಹ ಕೆಲವೊಂದು ವ್ಯಾಯಾಮ ಅಂತ ಹೇಳ್ತೀನಿ, ಅದಕ್ಕೆ ಆಸನ ಅಂತ ಹೇಳಲಿಕ್ಕಾಗುದಿಲ್ಲ, ವ್ಯಾಯಾಮವನ್ನು ನಾವು ಮಾಡಬಹುದು. ಈ ರೀತಿ ವಜ್ರಾಸನ, ಇದು ನಮ್ಮ ಕಾಯವನ್ನು ವಜ್ರ ಸಮಾನ ಮಾಡುವಂತಹ ಒಂದು ಆಸನ. ಊಟ ಮಾಡಿದ ನಂತರವೂ ಮಾಡಬಹುದಾದಂತಹ ಏಕೈಕ ಆಸನ ಅದು ವಜ್ರಾಸನ. ನಡೆಯೋದಕ್ಕಿಂತಲೂ ಹೆಚ್ಚು ಶಕ್ತಿಯನ್ನ, ಜೀರ್ಣಶಕ್ತಿಯನ್ನ ಕೊಡುವಂಥದ್ದು ವಜ್ರಾಸನ. 10 ನಿಮಿಷದ ವಜ್ರಾಸನ ಕೂಡ ಬಹಳ ಬೆನಿಫಿಟ್ಸ್ ಅನ್ನ, ಲಾಭವನ್ನ ಈ ಶರೀರಕ್ಕೆ ತಂದು ಕೊಡುತ್ತೆ ಅಂತ ನಾ ಹೇಳ್ತೀನಿ. ಮತ್ತಿನ ಮೆಡಿಟೇಟಿವ್ ಪೋಶ್ಚರ್ಸ್ ಅಂತ ಕೆಲವೊಂದಿದೆ, ಧ್ಯಾನಾತ್ಮಕ ಭಂಗಿಗಳು, ಇವುಗಳನ್ನ ಎಲ್ಲರೂ ಮಾಡಬಹುದು. ನಂತರ ಯೋಗಾಸನ ನಾವು ಬಂದ ಕೂಡಲೇ ನಮಗದು ಸಿದ್ಧಿಸೋದಿಲ್ಲ, ಸುಮಾರು 6 ತಿಂಗಳ ಅಭ್ಯಾಸ ನಮಗ್ ಬೇಕು. ನಿರಂತರ 6 ತಿಂಗಳಾದ್ರೂ ನಾವು ಮಿನಿಮಮ್ ಆ ಅಭ್ಯಾಸವನ್ನ ಮಾಡ್ತಾ ಬಂದಾಗ ಆ ಯೋಗಾಸನಗಳು ನಮಗೆ ಒಲಿತಾ ಬರುತ್ತೆ, ಒಂದೊಂದೇ ಆಸನಗಳು ಒಲಿತಾ ಬರುತ್ತೆ. ಇನ್ನೊಬ್ಬರನ್ನ ನೋಡಿ ಮಾಡುವಂಥದ್ದಲ್ಲ ಇದು, ಅಂದ್ರೆ ಅವ್ರು ಮಾಡ್ತಾ ಇದಾರೆ ನನಗೆ ಆಗ್ತಾ ಇಲ್ಲ, ನಾನು ಬಲವಂತವಾಗಿ ಆದ್ರೂ ಮಾಡಬೇಕು ಅಂತ ಯೋಗಾಸನ ಮಾಡೋದಲ್ಲ. ಮತ್ತೆ ಆರೋಗ್ಯ ಕೆಡುವ ಮೊದಲೇ ಇದನ್ನ ಅಭ್ಯಾಸ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಈಗ ಆರೋಗ್ಯ ಕೆಟ್ಟ ನಂತರ ಕೆಲವೊಂದು ಆಸನಗಳನ್ನ ನಾನು ಮಾಡಬಾರದು. ಆಮೇಲೆ ದೇಹದಲ್ಲಿ ನೋವಿದ್ದಾಗ ಮಾಡುವಂಥದ್ದಲ್ಲ ಆಸನ, ನೋವಿದ್ದಾಗ ಫಿಸಿಯೋಥೆರಪಿ ಅನ್ನುವಂಥ ಚಿಕಿತ್ಸೆಯನ್ನು ಹೇಳ್ಕೊಡ್ತಾರೆ. ಆದರೆ ಆ ಒಂದು ನೋವು ಎಲ್ಲ ಬರೋದಕ್ಕೆ ಮೊದಲೇ ನಾವು ಪೂರ್ವವಾಗಿ ಈ ಯೋಗಾಸನದ ಅಭ್ಯಾಸವನ್ನು ದಿನನಿತ್ಯದ ಜೀವನದಲ್ಲಿ ನಾವು ರೂಢಿಸಿಕೊಳ್ಳೋದು ಒಳ್ಳೆಯದು. ಮಹಿಳೆಯರಿಗಾಗಿ ವಿಶೇಷವಾದಂತಹ ಆಸನಗಳಿವೆಯಾ? ಖಂಡಿತ ಇದೆ. ಮಹಿಳೆಯರಿಗಾಗಿ ವಿಶೇಷವಾಗಿ ವಜ್ರಾಸನ, ಸೂರ್ಯ ನಮಸ್ಕಾರ ಬೇಕೇ ಬೇಕು ಅವರಿಗೆ. ಆಮೇಲೆ ಬಟರ್ಫ್ಲೈ ಮೂಮೆಂಟ್ ಅಂತ ನಾವೇನ್ ಮಾಡ್ತೀವಿ ಅದು ಬೇಕೇ ಬೇಕು. ಕಪಾಲ್ ಭಾತಿ ಬೇಕು. ಮತ್ತೆ ಮಂಡುಕಾಸನ ಮಾಡಬಹುದು, ಮಂಡುಕಾಸನ, ಶಶಕಾಸನ ಮಾಡಬಹುದು. ಮತ್ತೆ ಹೆಚ್ಚಾಗಿ ಮಹಿಳೆಯರಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುವ ಕಾರಣ, ಅವರಿಗೆ ಬಹಳಷ್ಟು ಸಮಸ್ಯೆಗಳು ಬರ್ತಾ ಇರೋ ಕಾರಣ ಅವರಿಗೆ ಈ ಪವನ ಮುಕ್ತಾಸನ, ಆಮೇಲೆ ಶವಾಸನ, ಬಹಳ ವಿಶ್ರಾಂತಿಯಲ್ಲಿರುವಂಥದ್ದು, ತನ್ನ ಸ್ಥಿತಿಯನ್ನ ಇಟ್ಕೊಳ್ಳುವಂಥದ್ದು, ಮತ್ತೆ ಉಷ್ಟ್ರಾಸನ, ಈ ರೀತಿ ಅವರವರ ಸಮಸ್ಯೆಗೆ ತಕ್ಕಂತೆ ನಾವು, ಥೈರಾಯ್ಡ್ ಸಮಸ್ಯೆ ಜಾಸ್ತಿ ಆಗ್ತಿದೆ ಈಗ, ತಜ್ಞರಿಂದ ಕಲ್ತು ಅದನ್ನ ಅವ್ರು, ನಾವಿದನ್ನ ಜನರಲ್ಲಿ ಹೇಳಲಿಕ್ಕಾಗುದಿಲ್ಲ, ಸಾಮಾನ್ಯವಾಗಿ ಎಲ್ಲರಿಗೂ ಒಂದೇ ರೀತಿ ಹೇಳಲಿಕ್ಕಾಗುದಿಲ್ಲ. ಅವರವರ ಶರೀರದ ಮತ್ತೆ ಅವರ ಏಜ್, ಅವ್ರ ಏನೇನ್ ಟ್ಯಾಬ್ಲೆಟ್ಸ್ ತಗೊಳ್ತಾ ಇದ್ದಾರೆ, ಏನೇನ್ ಸಮಸ್ಯೆ ಇದೆ, ಇದನ್ನೆಲ್ಲ ಸ್ಟಡಿ ಮಾಡಿ ನಾವು ಅವರಿಗೆ ಹೇಳಬೇಕಾಗುತ್ತೆ. ಈಗ ಅಷ್ಟಾಂಗದಲ್ಲಿ 3-4 ಅಂಗಗಳ ಬಗ್ಗೆ ನಾವು ಈಗಾಗಲೇ ಪ್ರಸ್ತಾಪ ಮಾಡಿದ್ವಿ, ಉಳಿದ ಅಂಗಗಳು ಏನೇನು? ಪ್ರಾಣಾಯಾಮದ ನಂತರ ಪ್ರತ್ಯಾಹಾರ ಈಗಾಗಲೇ ನಾವು ಮಾತಾಡಿದೀವಿ. ಇಂದ್ರಿಯಗಳನ್ನ ನಿಯಂತ್ರಣಗೊಳಿಸಿ ಅದನ್ನ ಅಂತರಂಗದ ಕಡೆಗೆ ತಗೊಂಡು ಹೋಗುದು ಪ್ರತ್ಯಾಹಾರ, ಅದು ಮನಸ್ಸನ್ನ ಶಾಂತಗೊಳಿಸುತ್ತೆ. ಧಾರಣ, ಧ್ಯಾನ, ಸಮಾಧಿ, ಇದು ನಾವು ಅಷ್ಟಾಂಗ ಮಾರ್ಗದಲ್ಲಿನೂ ಅಂತರಂಗದ ಮಾರ್ಗ ಅಂತ ನಾವು ಇದನ್ನ ಕರಿತೀವಿ, ಅಂತರಂಗ ಯೋಗ ಅಂತ. ಈ ಧಾರಣ, ಧ್ಯಾನ, ಸಮಾಧಿಯನ್ನ, ಇದು ಏಕಾಗ್ರತೆಯನ್ನ ಮೂಡಿಸುವಂಥದ್ದು, ಆಳವಾದ ಶಾಂತಿಯ ಅನುಭವವನ್ನ ಧ್ಯಾನದಲ್ಲಿ ನಾವು ಮಾಡೋದಾದ್ರೆ. ಸಮಾಧಿ ಅಂದ್ರೆ ಆತ್ಮ ಸಾಕ್ಷಾತ್ಕಾರ, ತನ್ನ ಸತ್ಯ ಅಸ್ತಿತ್ವವನ್ನ ನಾನು ಅರಿತುಕೊಳ್ಳೋದು, ಪರಮಾತ್ಮನ ನೆನಪಿನಲ್ಲಿ ತಲ್ಲೀನನಾಗಿ ಪರಮ ಆನಂದದ ಅನುಭವವನ್ನು ಮಾಡೋದೇ ಈ ಒಂದು ಸಮಾಧಿಯ ಸ್ಥಿತಿ ಅಂತ ನಾವು ಹೇಳ್ಬೋದು. ಆರೋಗ್ಯಕ್ಕಾಗಿ ನಾವು ಪೂರ್ವವಾಗಿನೇ ಈ ಎಲ್ಲ ಅಭ್ಯಾಸಗಳನ್ನು ಮಾಡುವುದು ಬಹಳ ಬಹಳ ಉತ್ತಮ. ಯೋಗಾಸನ ಇರ್ಬೋದು, ಧ್ಯಾನ ಇರ್ಬೋದು. ಧ್ಯಾನ ಕೆಲವೊಬ್ಬರಿಗೆ ಅನ್ಸುತ್ತೆ 60 ವರ್ಷದ ನಂತರ ವಾನಪ್ರಸ್ಥಕ್ಕೆ ನಾವು ಪ್ರವೇಶ ಮಾಡಿದ ಮೇಲೆ ಧ್ಯಾನ, ತಪಸ್ಸು ಇದೆಲ್ಲ ನಮಗೆ ಬೇಕು ಅಂತ ಇಲ್ಲ. ಎಷ್ಟು ಬೇಗ ಯೋಗಾಸನ ಮತ್ತು ಧ್ಯಾನಗಳನ್ನು ರೂಢಿಸ್ಕೊಳ್ತೀವೋ ಅಷ್ಟು ಒಳ್ಳೆಯದು. ಇದರಿಂದ ನಾವು ಒತ್ತಡ, ಟೆನ್ಷನ್ ಇಂದ ದೂರ ಆಗ್ತೀವಿ. ಯಾಕೆ ಅಂತಂದ್ರೆ, ಸ್ಟ್ರೆಸ್ ಯಾವಾಗ ಬರುತ್ತಂದ್ರೆ, ನನ್ನ ಆಂತರಿಕ ಶಕ್ತಿ ಕಡಿಮೆ ಇದೆ, ಹೊರಗಿನಿಂದ ಬರುವ ಪರಿಸ್ಥಿತಿಗಳ ಶಕ್ತಿ ಜಾಸ್ತಿ ಇದೆ ಅನ್ನುವಾಗ ಒತ್ತಡ ಅಲ್ಲಿ ನಿರ್ಮಾಣ ಆಗುತ್ತೆ. ಆ ಒತ್ತಡ ನಿರ್ಮಾಣ ಆಗಬಾರ್ದಂದ್ರೆ ಹೊರಗಿನ ಬರುವ ಪರಿಸ್ಥಿತಿಗಳನ್ನ ಅದು ನನ್ನ ಕೈಲಿಲ್ಲ, ನಾನು ಅದನ್ನ ನಿಯಂತ್ರಣ ಮಾಡ್ಲಿಕ್ಕಾಗೋದಿಲ್ಲ. ಆದ್ರೆ ನನ್ನ ಆಂತರಿಕ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಬಹುದು, ಅದು ಜಾಸ್ತಿ ಆಗೋದು ಧ್ಯಾನದಿಂದ. ಯೋಗಾಸನದಿಂದ ದೇಹದ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆಗೋದಾದ್ರೆ ಧ್ಯಾನದಿಂದ ಮನಸ್ಸು ಫ್ಲೆಕ್ಸಿಬಲ್ ಆಗುತ್ತೆ. ಮನಸ್ಸು ಯಾವಾಗ ನಮ್ಯತೆಯಲ್ಲಿ ಬರುತ್ತೋ ಆಗ ಎಂಥ ಪರಿಸ್ಥಿತಿಯಲ್ಲೂ ಎಂಥ ವ್ಯಕ್ತಿತ್ವವುಳ್ಳ ಮನುಷ್ಯರ ಜೊತೆಗೂ ನಾನು ಹೊಂದಿಕೊಳ್ಳುವಂತಹ ಶಕ್ತಿ ಮನಸ್ಸಿಗೆ ಸಹಜವಾಗಿ ಬರುತ್ತೆ. ಯೋಗಾಸನಗಳ ಎರಡೂ ಬಹಳ ಹೆಮ್ಮೆಯಿಂದ ನಾನು ಈ ಮಾತನ್ನು ಹೇಳಬೇಕಾದ್ರೆ ನಮ್ಮ ಭಾರತೀಯ ಸಂಸ್ಕೃತಿಯ ಬೇರು ಇದೆಲ್ಲವೂ ಸಹ. ಆ ಯೋಗಶಾಸ್ತ್ರ ಬರೆಯುವವರು ಋಷಿಮುನಿಗಳು ಸಹ ಅವರ ಶರೀರವನ್ನೇ ಒಂದು ಲ್ಯಾಬೊರೇಟರಿ ಮಾಡಿಕೊಂಡು ಅದರ ಅವರ ಶರೀರದ ಮೇಲೆ ಪ್ರಯೋಗ ಮಾಡಿಕೊಂಡು ಇವತ್ತು ನಮಗಿಷ್ಟು ಯೋಗಾಸನಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದು ನಮ್ಮ ಭಾರತೀಯ ಸಂಸ್ಕೃತಿಯ ಬೇರಾಗಿರೋ ಕಾರಣ ಬಹಳಷ್ಟು ಹೆಮ್ಮೆಯಿಂದ ನಾವು ಈ ದಾರಿಯಲ್ಲಿ ನಡೀಬೇಕು, ಅನೇಕರಿಗೆ ಸಹಯೋಗವನ್ನು ನೀಡಬೇಕು. ಯೋಗಾಸನ ಕೊನೆಯದಾಗಿ ಹೇಳೋದಾದ್ರೆ ಅದೆರಡು ಆತ್ಮ ದೇಹಕ್ಕೆ ಇರುವಂತಹ ಸಂಬಂಧದ ಹಾಗೆ. ಯೋಗ ಇಲ್ಲದೆ ಯೋಗಾಸನ ಇಲ್ಲ, ಯೋಗಾಸನ ಇಲ್ಲದೆ ಯೋಗ ಇಲ್ಲ. ಹಾಗಾಗಿ ಆತ್ಮನ ಪ್ರಭಾವ ಶರೀರದ ಮೇಲೆ ಆಗೇ ಆಗತ್ತೆ, ಹಾಗೆ ಶರೀರದ ಅನಾರೋಗ್ಯದ ಪ್ರಭಾವನು ಆತ್ಮನ ಏಕಾಗ್ರತೆಗೆ ಭಂಗ ಮಾಡುತ್ತೆ. ಆದ್ರಿಂದ ಯೋಗಾಸನಕ್ಕೆ ಬಹಳ ಬಹಳ ನಿಕಟವಾದಂತಹ ಒಂದು ಸಂಬಂಧ ಇದೆ. ಇದರಲ್ಲಿ ಭಗವದ್ಗೀತೆಯ ಶ್ಲೋಕವನ್ನು ನಾವು ನೆನಪು ಮಾಡ್ಕೊಳ್ಳೋದಾದ್ರೆ, ಯಥಾ ಪ್ರಕಾಶ ಯತ್ಯೇಕಃ ಕೃತ್ಸ್ನಂ ಲೋಕಮಿಮಂ ರವಿಹಿ ಕ್ಷೇತ್ರಂ ಕ್ಷೇತ್ರಿ ತಥಾ ಕೃತ್ಸ್ನಂ ಪ್ರಕಾಶಯತಿ ಭಾರತ ಅಂತ ಹೇಳಿ 13ನೇ ಅಧ್ಯಾಯದಲ್ಲಿರುವಂತಹ ಶ್ಲೋಕ. ಅಂದ್ರೆ ಈ ಜಗತ್ತನ್ನ ಸೂರ್ಯ ಹೇಗೆ ಬೆಳಗ್ತಾನೋ ಅವನ ಬೆಳಕು ಶಾಖ ಎರಡೂ ಪ್ರಭಾವ ಜಗತ್ತಿನ ಮೇಲಾಗುತ್ತೋ ಹಾಗೆ ಈ ಜಗತ್ತು ಅನ್ನುವಂಥದ್ದು ಕ್ಷೇತ್ರ, ಆ ಕ್ಷೇತ್ರವನ್ನ ಬೆಳಗುವ ಕ್ಷೇತ್ರಜ್ಞ ಸೂರ್ಯ, ಹಾಗೆ ಈ ದೇಹ ಅನ್ನುವಂಥದ್ದು ಕ್ಷೇತ್ರ, ಈ ಕ್ಷೇತ್ರವನ್ನ ಬೆಳಗುವಂತಹ ಕ್ಷೇತ್ರಜ್ಞ ಆತ್ಮ. ಆ ಆತ್ಮನ ಒಂದು ಉನ್ನತಿಗಾಗಿ ನಾವು ಮಾಡುವಂತಹ ಯೋಗ ಹಾಗೂ ಈ ಶರೀರದ ಸಹಯೋಗ ಯೋಗಾಸನ, ಇದೆರಡೂ ಬಹಳ ಬಹಳ ಮುಖ್ಯ ನಮ್ಮ ಜೀವನದಲ್ಲಿ. ಏಕೆಂದ್ರೆ ಅದ್ಭುತವಾದಂತಹ ಶರೀರ, ಅದರ ಅಂಗಾಂಗಗಳಿದೆ. ಆ ಭಗವಂತ ಕೊಟ್ಟಿರುವಂತಹ ಈ ಶರೀರವನ್ನ ಆರೋಗ್ಯವಾಗಿ ಉಳಿಸ್ಕೊಳ್ಳೋದು ಮತ್ತು ಇದರಿಂದ ಅನೇಕರಿಗೆ ಸಹಯೋಗ ಸಹಾಯವನ್ನ ನೀಡಬೇಕಾಗಿರೋದು ನಮ್ಮ ಎಲ್ಲ ಮಾನವ ಧರ್ಮದ ಒಂದು ಕರ್ತವ್ಯ. ಬಹಳ ಸಂತೋಷ ಬಿಕೆ ಕವಿತಾ ಅವರೇ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಒಂದು ಹಿನ್ನೆಲೆಯಲ್ಲಿ ಈ ಮಾನಸಿಕ ಅಸ್ಥಿರತೆ ಹಾಗೂ ಆ ಮೂಲಕ ಆರೋಗ್ಯ ಸಮಸ್ಯೆಗಳು ಏನೇನು ಉಂಟಾಗ್ತವೆ, ಇದಕ್ಕೆ ಯೋಗ ಧ್ಯಾನ ಮತ್ತು ಯೋಗಾಸನದ ಮೂಲಕ ಯಾವ ರೀತಿಯ ಪರಿಹಾರವನ್ನು ಕಂಡುಕೊಳ್ಬಹುದು, ಜೀವನದಲ್ಲಿ ಯಾವ ರೀತಿ ನಾವು ಅನುಷ್ಠಾನವನ್ನು ಮಾಡಬಹುದು ಎನ್ನುವುದರ ಬಗ್ಗೆಯೂ ಕೂಡ ಸಾಕಷ್ಟು ವಿವರವನ್ನು ನಮ್ಮ ಕೇಳುವರ ಜೊತೆಗೆ ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ ಎಲ್ಲರಿಗೂ. ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ಹಾಗೆ ಈ ದಾರಿಯಲ್ಲಿ ನಾವು ನಡೆಯೋಣ. ತಮ್ಗೆಲ್ಲರಿಗೂ ಸಹ ಈ ಒಂದು ಭಾರತೀಯ ಸಂಸ್ಕೃತಿಯ ಮೂಲ ಬೇರಿಗೆ ಸ್ವಾಗತ ಅಂತ ಹೇಳ್ತಾ ತಮಗೂ ಸಹ ಧನ್ಯವಾದಗಳು. ಅಂಶ ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ಯೋಗ, ಯೋಗಾಸನ ಮತ್ತು ಧ್ಯಾನದ ಮಹತ್ವ ಈ ಕುರಿತು ಜಿಲ್ಲಾ ಸಂಚಾಲಕರು ಪಿತಾ ಬ್ರಹ್ಮಕುಮಾರಿ ಈಶ್ವರೀಯ ವಿದ್ಯಾಲಯ ಕಾರವಾರದ ಬಿಕೆ ಕವಿತಾ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿ ಶ್ಯಾಮ್ ಪ್ರಸಾದ್. ಈಗ ಜನಪದ ಸಂಗೀತ. ಇಂದಿನ ಜನಪದ ಸಂಗೀತದಲ್ಲಿ ನರಸಿಂಹ ವಿ ಪಟಗಾರ್ ಮತ್ತು ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳುವಿರಿ. ಬೇಗನೆ ಬಾರೋ ಬಾರೋ ಬಾರೋ ಕೃಷ್ಣನಿ ಬೇಗನೆ ಬಾರೋ ಬಾರೋ ಕೃಷ್ಣನಿ ಬೇಗನೆ ಬಾರೋ ಬಾರೋ ಬೇಗನೆ ಬಾರೋ ಮುಖವನೆ ತೋರೋ ಬೇಗನೆ ಬಾರೋ ಮುಖವನೆ ತೋರೋ ಬೇಗನೆ ಬಾರೋ ಮುಖವನೆ ತೋರೋ ಪೀತಾಂಬರ ಕೈಯಲ್ಲಿ ಕೊಳಲು ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಸೂಚಿದ ಶ್ರೀಗಂಧ ಮೈಯೋಳು ಗಮ ಗಮ ಸೂಚಿದ ಶ್ರೀಗಂಧ ಮೈಯೋಳು ಗಮ ಗಮ ಲೂಚಿದ ಶ್ರೀಗಂಧ ಮೈಯಳು ಗಮ ಗಮ ಲೂಚಿದ ಶ್ರೀಗಂಧ ಮೈಯಳು ಗಮ ಗಮ ಕಾಲಲೊಂದು ಗೆಜ್ಜೆ ನೀಲ ನೀಲದ ಬಾವುಲೆ ಕಾಲಲೊಂದು ಗೆಜ್ಜೆ ನೀಲದ ಬಾವುಲೆ ಕಾಲಲೊಂದು ಗೆಜ್ಜೆ ನೀಲದ ಬಾವುಲೆ ಕಾಲಲೊಂದು ಗೆಜ್ಜೆ ನೀಲದ ಬಾವುಲೆ ನೀಲವರ್ಣನೇ ನಾಟ್ಯವಾಡುತ್ತಬಾರು ನೀಲವರ್ಣನೇ ನಾಟ್ಯವಾಡುತ್ತಬಾರು ನೀಲವರ್ಣನೇ ನಾಟ್ಯವಾಡುತ್ತಬಾರು ನೀಲವರ್ಣನೇ ನಾಟ್ಯವಾಡುತ್ತಬಾರು ಕುರಿಗೆಜ್ಜೆ ಉಡಿಯಲ್ಲಿ ಬೆರಳೋಳು ಉಂಗೂರ ಕುರಿಗೆಜ್ಜೆ ಉಡಿಯಲ್ಲಿ ಬೆರಳಳು ಉಂಗೂರ ಕುರಿಗೆಜ್ಜೆ ಉಡಿಯಲ್ಲಿ ಬೆರಳಳು ಉಂಗೂರ ಕುರಿಗೆಜ್ಜೆ ಉಡಿಯಲ್ಲಿ ಬೆರಳಳು ಉಂಗೂರ ಕೊರಳಲಿ ವೈಜಯಂತಿ ಮಾಲೆಯ ಧರಿಸಿದ ಕೊರಳಲಿ ವೈಜಯಂತಿ ಮಾಲೆಯ ಧರಿಸಿದ ಕೊರಳಲಿ ವೈದ್ಯರಂತೆ ಮಾಲೆಯ ಧರಿಸಿದ ಕೊರಳಲಿ ವೈದ್ಯನಂತೆ ಮಾಲೆಯ ಧರಿಸಿದ ಹುಟ್ಟಿದ್ದು ಮಧುರೆಯು ಬೆಳೆದುದ್ದು ಗೋಕುಲ ಹುಟ್ಟಿದ್ದು ಮಧುರೆಯು ಬೆಳೆದುದ್ದು ಗೋಕುಲ ಹುಟ್ಟಿದ್ದು ಮಧುರೆಯ ಬೆಳೆದಿದ್ದು ಗೋಕುಲ ಹುಟ್ಟಿದ್ದು ಮಧುರೆಯ ಬೆಳೆದಿದ್ದು ಗೋಕುಲ ಜಲಕ್ರೀಡೆಯಾಡಿದ್ದು ಯಮುನಾ ತೀರ ಜಲಕ್ರೀಡೆಯಾಡಿದ್ದು ಯಮುನಾ ತೀರ ಜಲಕ್ರೀಡೆಯಾಡಿದ್ದು ಯಮುನಾ ತೀರ ಜಲಕ್ರೀಡೆಯಾಡಿದ್ದು ಯಮುನಾ ತೀರ ತಾಯಿಗೆ ಬಾಯೋಳು ಮೂರ್ ಜಗ ತೋರಿದ ತಾಯಿಗೆ ಬಾಯೋಳು ಮೂರ್ ಜಗ ತೋರಿದ ತಾಯಿಗೆ ಬಾಯೋಳು ಮೂರ್ ಜಗ ತೋರಿದ ತಾಯಿಗೆ ಬಾಯೋಳು ಮೂರ್ ಜಗ ತೋರಿದ ಜಗದೋದಾರ ಶ್ರೀ ಉಡುಪಿಯ ಕೃಷ್ಣ ಜಗದೋದಾರ ಶ್ರೀ ಉಡುಪಿಯ ಕೃಷ್ಣ ಜಗದೋದಾರ ಶ್ರೀ ಉಡುಪಿಯ ಕೃಷ್ಣ ಯರವಿನ ಸಂಸಾರ ಯಾರಿಗೆ ಯಾರಿಲ್ಲ ಯರವಿನ ಸಂಸಾರ ನೀರ ಮೇಲಿನ ಗುಳ್ಳೆ ನಿಜವಲ್ಲಾರಿಯೇ ನೀರ ಮೇಲಿನ ಗುಳ್ಳೆ ನಿಜವಲ್ಲಾರಿಯೇ ನೀರ ಮೇಲಿನ ಗುಳ್ಳೆ ನಿಜವಲ್ಲಾರಿಯೇ ನೀರ ಮೇಲಿನ ಗುಳ್ಳೆ ನಿಜವಲ್ಲಾರಿಯೇ ಬಾಯಾರಿತುವೆಂದು ಬಾವಿ ನೀರಿಗೆ ಪೋದೆ ಬಾಯಾರಿತುವೆಂದು ಬಾವಿ ನೀರಿಗೆ ಪೋದೆ ಬಾಯಾರಿತು ಎಂದು ಬಾವಿ ನೀರಿಗೆ ಪೋದೆ ಬಾಯಾರಿತು ಎಂದು ಬಾವಿ ನೀರಿಗೆ ಪೋದೆ ಬಾವಿಯೊಳ ಜಲಬತ್ತಿ ಬರಿದಾಯ್ತು ಹರಿಯೇ ಬಾವಿಯೊಳ ಜಲಬತ್ತಿ ಬರಿದಾಯ್ತು ಹರಿಯೇ ಜಲಬತ್ತಿ ಬರಿದಾಯ್ತು ಹರಿಯೇ ಬಾವಿಯ ಜಲಬತ್ತಿ ಬರಿದಾಯ್ತು ಹರಿಯೇ ಬಿಸಿಲು ಗಾಳಿಗಾಗಿ ಮರದ ನರಳಿಗೆ ಪೋದೆ ಬಿಸಿಲು ಗಾಳಿಗಾಗಿ ಮರದ ನರಳಿಗೆ ಪೋದೆ ಬಿಸಿಲು ಗಾಳಿಗಾಗಿ ಮರದ ನರಳಿಗೆ ಪೋದೆ ಬಿಸಿಲು ಗಾಳಿಗಾಗಿ ಮರದ ನರಳಿಗೆ ಪೋದೆ ಮರ ಬಗಿಸಿರದ ಮೇಲೆರಗಿತು ಹರಿಯೇ ಮರ ಬಗಿಸಿರದ ಮೇಲೆರಗಿತು ಹರಿಯೇ ಮರ ಬಗಿಸಿರದ ಮೇಲೆರಗಿತು ಹರಿಯೇ ಮರ ಬಗಿಸಿರದ ಮೇಲೆ ಕೆಳಗಿತು ಹರಿಯೇ. ಅಡವಿಯೊಳ ಮನೆ ಮಾಡಿ ಗಿಡಕ್ಕೆ ತೊಟ್ಟಿಲ ಕಟ್ಟಿ, ಅಡವಿಯೊಳ ಮನೆ ಮಾಡಿ ಗಿಡಕ್ಕೆ ತೊಟ್ಟಿಲ ಕಟ್ಟಿ, ಅಡವಿಯೊಳ ಮನೆ ಮಾಡಿ ಗಿಡಕ್ಕೆ ತೊಟ್ಟಿಲ ಕಟ್ಟಿ, ಅಡವಿಯೊಳ ಮನೆ ಮಾಡಿ ಗಿಡಕ್ಕೆ ತೊಟ್ಟಿಲ ಕಟ್ಟಿ. ತೊಟ್ಟಿಲೊಳಗಿದ್ದ ಶಿಶುವು ಮಾಯವಾಯ್ತು ಹರಿಯೇ, ತೊಟ್ಟಿಲೊಳಗಿದ್ದ ಶಿಶುವು ಮಾಯವಾಯ್ತು ಹರಿಯೇ, ತೊಟ್ಟಿಲೊಳಗಿದ್ದ ಶಿಶುವು ಮಾಯವಾಯ್ತು ಹರಿಯೇ, ತೊಟ್ಟಿಲೊಳಗಿದ್ದ ಶಿಶುವು ಮಾಯವಾಯ್ತು ಹರಿಯೇ. ಹನ್ನೆರಡು ವರುಷಕ್ಕೆ ಅಕ್ಕನ ಮನೆ ಬೋದೆ ಹನ್ನೆರಡು